ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬಾಗಲಕೋಟೆಯ ಮುಧೋಳದಲ್ಲಿ ರನ್ನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ಭಾರತಕ್ಕೆ 242 ರನ್ಗಳ ಗೆಲುವಿನ ಗುರಿ ನೀಡಿದ ಪಾಕಿಸ್ತಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಕಾಲದಲ್ಲಿ ಸ್ವೀಟ್ ಸಖತ್ತಿತ್ತು, ಹಾಗಿದ್ರೆ ಆ ಕಾಲಕ್ಕೆ ಹೋಗಿ. ರೋಮಾನ್ಸ್ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು. ಪೇಮೆಂಟ್ ಕೂಡ ಆ ಕಾಲದ್ದೇನಾ? ಅರೆ ಅಣ್ಣ, ಡಿಜಿಟಲ್ ಪೇಮೆಂಟ್ ಕಲಿಯಿರಿ, ಇದು ಹೊಸ ಕಾಲದ್ದು. ಈಸಿ, ಸೇಫ್ ಮತ್ತು ಫಾಸ್ಟ್. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ, ನೀವು ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ, ಇದು ನಮ್ಮ ಕಾಲದ್ದು. RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಶಿವನು ಬಂದ ಕೈಲಾಸದಿಂದ ಮನೆಗೆ ಬಂದ ಅಮ್ಮ. ಚಿತ್ರದುರ್ಗದ ಶ್ರೀ ಸದ್ಗುರು ಕಬೀರಾನಂದ ಆಶ್ರಮವು ಪರಂಪರೆಯಂತೆ ಪ್ರತಿ ವರ್ಷವೂ ಶಿವನಾಮ ಸಪ್ತಾಹವನ್ನು ಮಹಾಶಿವರಾತ್ರಿ ಸಮಯದಲ್ಲಿ ಆಚರಿಸುತ್ತಾ ಬರುತ್ತಿದೆ. ಇದೇ ತಿಂಗಳ 22ರ ಶನಿವಾರದಿಂದ ಆರಂಭವಾಗಿ 27ರ ಗುರುವಾರದವರೆಗೂ 95ನೇ ಮಹಾಶಿವರಾತ್ರಿ ಮಹೋತ್ಸವ ಕಬೀರಾನಂದ ಸ್ವಾಮಿ ಮಹಾವೇದಿಕೆಯಲ್ಲಿ ಜರುಗಲಿದೆ. ಪೀಠಾಧ್ಯಕ್ಷರಾದ ಸದ್ಗುರು ಶಿವಲಿಂಗಾನಂದ ಮಹಾಸ್ವಾಮಿಗಳು ನಾಡಿನ ಸಾಧು ಸಂತರನ್ನು, ಶ್ರೇಷ್ಠ ಸಾಹಿತಿಗಳನ್ನು, ವಿಚಾರವಂತರನ್ನು ಬರಮಾಡಿಕೊಂಡು ಮಹಾಶಿವರಾತ್ರಿಗೆ ಸಾಂಸ್ಕೃತಿಕ ಮೆರಗು ತರುತ್ತಿದ್ದಾರೆ. ಪ್ರತಿದಿನ ರಾತ್ರಿ ಕಾರ್ಯಕ್ರಮದ ನಂತರ ಕಿರೀಟ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗವಿರುತ್ತದೆ. ಸರ್ವರೂ ಭಾಗವಹಿಸಿ ಶ್ರೀ ಗುರು ಕೃಪೆಗೆ ಪಾತ್ರರಾಗುವಂತೆ ಶ್ರೀಮಠವು ಕೋರಿದೆ. ಕಬೀರಾನಂದ ಆಶ್ರಮದ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಶುಭ ಕೋರುತ್ತಿರುವವರು ಎಂ ಹುಚ್ಚುರಾಯ ಶೆಟ್ಟಿ ಹಾಗೂ ಎಂಎಚ್ ಚಂದ್ರಶೇಖರ ಶೆಟ್ಟಿ ಜ್ಯುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ನಮ್ಮಲ್ಲಿ ಅತ್ಯಾಧುನಿಕ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳು ಲಭ್ಯ. ಶಿವನು ಬಂದ ಕೈಲಾಸದಿಂದ ಮನೆಗೆ ಬಂದ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ನಂದನ ಹೊಸೂರಿನ ರೈತ ಮಹಿಳೆ ಜಿಆರ್ ಮಂಜುಳಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ನಂದನ ಹೊಸೂರಿನ ರೈತ ಮಹಿಳೆ ಶ್ರೀಮತಿ ಜಿಆರ್ ಮಂಜುಳಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಮಂಜುಳಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಸರ್. ಮಂಜುಳಾ ಅವರೇ, ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ಒಂದು 15 ವರ್ಷ ಆಗಿದೆ. 15 ವರ್ಷದಿಂದ ಕೃಷಿ ಬದುಕು ಮಾಡ್ತಾ ಇದ್ರ? ಮೊದಲು ನಿಮ್ಮ ತಂದೆ ಮನೆಯಲ್ಲೂ ಕೃಷಿ ಬದುಕೆ ಮಾಡ್ತಾ ಇದ್ರ? ಇಲ್ಲ ಸರ್, ಮಾಡ್ತಾ ಇರ್ಲಿಲ್ಲ. ಮದುವೆ ಆದ ನಂತರ ಈ ಕೃಷಿ ಬದುಕಿಗೆ ಬಂದ್ರೆ? ಮದುವೆ ಆದ್ಮೇಲೆ ಕೃಷಿ ಬದುಕಿಗೆ ಬಂದಿದ್ರಿ. ಕೃಷಿ ಬದುಕು ಕಷ್ಟ ಅನ್ಸುತ್ತ? ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್, ಒನ್ಕನ ತನಕ ಕಷ್ಟ ಅನ್ಸುತ್ತೆ, ಆಮೇಲೆ ಬರ್ತಾ ಬರ್ತಾ ಈಸಿ ಆಗುತ್ತೆ. ಯಾಕಂದ್ರೆ ತಂದೆ ಮನೇಲಿ ಕೃಷಿ ಬದುಕು ಮಾಡ್ದಂಗೆ ಸುಖವಾಗಿ ಬೆಳೆದಂತಾರು, ಈಗ ರೈತರ ಮನೆಗೆ ಬಂದು ಕಷ್ಟಪಟ್ಟು ಕೃಷಿ ಮಾಡ್ಬೇಕಾಗತ್ತೆ. ಹಂಗಾಗ್ಬಿಟ್ಟು ಈಗ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಪ್ರಾರಂಭದಲ್ಲಿ ಕಷ್ಟ ಅನಿಸ್ತಾ ಸರ್, ಈಗೇನ್ ಕಷ್ಟ ಅನಿಸ್ತಾ ಇಲ್ಲ, ಎಲ್ಲ ಹೊಂದ್ಕೊಂಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾರು ಸ್ಟಾರ್ಟಿಂಗ್ ಕಲ್ತಿರಲ್ಲ, ಆಮೇಲೆ ಬರ್ತಾ ಬರ್ತಾ ಎಲ್ಲ ಅನುಭವ ಬಂದಂಗೆ ಎಲ್ಲ ಈಸಿ ಆಗ್ತಾ ಹೋಗ್ತಾ ಇದೆ. ಇದ್ರೆ ಮಂಜುಳವ್ರ, ನಿಮ್ ಜಮೀನ್ ಎಷ್ಟೆಕರೆ ಇದೆ? ಜಮೀನು ಒಂದು 16 ಎಕರೆ ಇದೆ ಸರ್. ನೀರಾವರಿನ ಬೆದಲ್ ಜಮೀನ? ಒಂದು 10 ಎಕರೆ ನೀರಾವರಿ, ಇನ್ನ 6 ಎಕರೆ ಬೆದ್ಲಿದೆ. ಬೆದ್ಲ್ ಜಮೀನಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಬೆದ್ಲೊಳಗೆ ರಾಗಿ, ನವಣೆ, ಮೆಕ್ಕೆಜೋಳ, ಹತ್ತಿ ಆ ತರ ಬೆಳಿತೀವಿ ಸರ್. ಎಲ್ಲ ಚೆನ್ನಾಗಿ ಇಳುವರಿ ಬರ್ತೈತೆ ಬೆದ್ಲಲ್ಲಿ? ಮಳೆ ಚೆನ್ನಾಗಾದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಸರ್, ಮಳೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಇಳುವರಿ ಎಲ್ಲ ಬರುತ್ತೆ. ಅಂದ್ರೆ ಬೆಳೆ ಪರಿವರ್ತನೆ ಮಾಡ್ತಿರ್ತೀರ ಪ್ರತಿ ವರ್ಷ ಒಂದೊಂದ್ ತರ ಬೆಳೆಗಳನ್ನ? ಒಂದ್ಸ ಬದಲಾವಣೆ ಮಾಡ್ತಾ ಇರ್ತೀವಿ, ಒಂದ್ಸಲಿ ಹತ್ತಿ ಹಾಕ್ತಿವಿ, ಒಂದ್ಸಲಿ ರಾಗಿ ಹಾಕ್ತಿವಿ. ಮಳೆ ನೋಡ್ಕೊಂಡು ಯಾವ ತರ ಮಳೆ ಚೆನ್ನಾಗ್ ಬಂತು ಅಂದ್ರೆ ಹತ್ತಿ ಹಾಕ್ತಾರೆ, ಮೊದ್ಲಿಗೆ ಮಳೆ ಬಂದ್ರೆ, ಲೇಟ ಬಂದ್ರೆ ರಾಗಿ, ನವಣೆ ಅಂತವೆಲ್ಲ ಹಾಕ್ತಿವಿ ಸರ್. ಸಾಕಷ್ಟು ಜನ ರೈತರು ನೋಡ್ತಿರ್ತೀವಿ ಬೆಳೆ ಪರಿವರ್ತನೆ ಮಾಡೋದಿಲ್ಲ, ಈ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಾ? ದ್ವಿದಳ ಧಾನ್ಯ ಮತ್ತೆ ಏಕದಳ ಧಾನ್ಯ ಧಾನ್ಯಗಳನ್ನ ಹಾಕ್ತಾ ಇದ್ರೆ ಫಲವತ್ತತೆ ಬರುತ್ತೆ ಅಂತ ಹೇಳಿ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಅಂದ್ರೆ ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ಇಳುವರಿನೂ ಚೆನ್ನಾಗಿ ಬರುತ್ತೆ, ಭೂಮಿ ಫಲವತ್ತತೆ ಕಾಪಾಡಬಹುದು ಅಂತ ಹೇಳ್ತೀರಾ? ಹೌದು ಸರ್, ಫಲವತ್ತತೆ ಬರುತ್ತೆ ಅಂತಾನೆ ಒಂದ್ಸಲಿ ತೊಗರಿ ಹಾಕ್ತಿವಿ, ಒಂದ್ಸಲಿ ಅವರೇ ರಾಗಿ ಹಂಗೆ ಮಿಕ್ಸಿಂಗ್ ಏನಾರ ಮಾಡ್ತಾ ಇರ್ತೀವಿ ಸರ್, ಒಟ್ಟು ಬದಲಾವಣೆ ಮಾಡ್ತಾ ಇರ್ತೀವಿ ಸರ್. ಹಾಗಿದ್ರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ? ನೀರಾವರಿಯಲ್ಲಿ ಅಡಿಕೆ ತೆಂಗು ರೇಷ್ಮೆ ಎಲ್ಲ ಇದೆ ಸರ್. ಅಡಿಕೆ ತೆಂಗು ಎಲ್ಲ ಅಲ್ಲಿ ಫಸ್ಲಿ ಬಂದಿದಾವ? ಒಂದ್ ಸರ್ ಅಡಿಕೆ ತೆಂಗು ಎಲ್ಲ ಫಸ್ಲಿ ಬಂದಿದಾವೆ. ಒಂದ್ ಸ್ವಲ್ಪ ಜಾಗ ಇತ್ತು ಅಂತ ರೇಷ್ಮೆ ಮಾಡಿದೀವಿ ಸರ್. ಆಮೇಲೆ ತೆಂಗಿನಲ್ಲಿ ಗ್ಯಾಪ್ ಇತ್ತು ಅಂತ ಹೇಳಿ ಅದ್ರೊಳಗೆ ಮಧ್ಯೆ ರೇಷ್ಮೆ ಹಾಕಿದೀವಿ ಸರ್. ಅದನ್ನ ಟ್ರೀ ಪ್ಲಾಂಟ್ ತರ ಮಾಡಿದೀವಿ, 8 ಅಡಿಗೊಂದೊಂದು ಸಸಿ ಹಾಕಿದೀವಿ, ಸಸಿ ಹಾಕಿ ಬೆಳೀತಾ ಇದೀವಿ ರೇಷ್ಮೆನ. ತೆಂಗು ಮತ್ತು ಅಡಿಕೆ ಮುಖ್ಯ ಬೆಳೆಯಾಗಿ ಬೆಳೀತಾ ಇದ್ರ ತೆಂಗಿನ ಸುತ್ತ ಬದಿಗೆ ಮಾತ್ರ ಹಾಕಿದ್ರೆ? ತೆಂಗು ಅಡಿಕೆನ ಮುಖ್ಯ ಬೆಳೆಯಾಗಿ ಮಾಡ್ತಾ ಇದೀವಿ ಸರ್. ತೆಂಗಿನಲ್ಲಿ 30 ಅಡಿ ಜಾಗ ವೇಸ್ಟ್ ಆಗಿರೋದ್ರಿಂದ ಬಾಳೆ ಹಾಕ್ತಿದ್ವಿ, ಬಾಳೆ ಆದ್ಮೇಲೆ ಈಗ ರೇಷ್ಮೆ ಹಾಕಿದೀವಿ ಸರ್. ರೇಷ್ಮೆನೆ ಟ್ರೀ ಪ್ಲಾಂಟ್ ತರ ಮಾಡಿದೀವಿ ಸರ್. 8 ಅಡಿ ಒಂದೊಂದು ದಾಯ 8x8 ಹಾಕಿ ಫ್ಯಾಕ್ಟ್ರಿ ಓಡಾಡಂಗೆ ಆ ದಾಯದಲ್ಲಿ ರೇಷ್ಮೆ ಮಾಡ್ತಾ ಇದೀವಿ ಸರ್. ರೇಷ್ಮೆ ಕೂಡ 8 ಅಡಿಗೊಂದು ನಾಟಿ ಮಾಡಿದ್ರ? ಈಗ ಕೆಲವು ರೈತರೆಲ್ಲ ಮುಖ್ಯ ಬೆಳೆಯಾಗಿ ಒಂದು 3 ಅಡಿ 4 ಅಡಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 1 ಅಡಿ 2 ಅಡಿ ಅಂತರ ಕೊಟ್ಟು ನಾಟಿ ಮಾಡ್ತಾರೆ. ನೀವು ಈ ಅಡಿಕೆ ಮತ್ತು ತೆಂಗಿನ ಮಧ್ಯದಲ್ಲೇ ಮಾಡಿದ್ರೆ ಯಾಕೆ ಈ ತರ ಮಾಡ್ಬೇಕನ್ನಿಸ್ತು? 4 ಅಡಿದು ಇದೆ ಸರ್ ರೇಷ್ಮೆ, ಅದು ಬಯಲು ರೇಷ್ಮೆ ಇದೆ. ಇದು 8 ಅಡಿ ಅಂದ್ರೆ ತೆಂಗಿನ ಮರದ್ದು ನೆರಳು ಬೇರು ಅದೆಲ್ಲ ಇದಾಗುತ್ತೆ ಅಂತೇಳಿ 8 ಅಡಿ ಒಂದ್ ಸ್ವಲ್ಪ ಗ್ಯಾಪ್ ಇದ್ರೆ ಅದು ಒಂಥರ ಕಾಡು ಸಸಿ ಇದ್ದಂಗೆ ರೇಷ್ಮೆ. ಆದ್ರಿಂದ 8 ಅಡಿ ಹಾಕಿ ಅಲ್ಲಿ ಟ್ರೀ ಪ್ಲಾಂಟ್ ಅಂದ್ರೆ 4 ಅಡಿಗೆ ಬಿಟ್ಟು ಅದರಿಂದ ಒಟ್ಟು ನಮ್ಗೆ ಈಸಿ ಆಗಂಗೆ ಮಾಡ್ಕೊಂಡಿದ್ವಿ ಸರ್. ಈಗ ಅಡಿಕೆ ತೆಂಗಿನ ಮಧ್ಯೆ ಈ ನೆರಳು ಬೆಳೆದ್ರಿಂದ ಎಲೆ ಅಥವಾ ಸೊಪ್ಪು ಗುಣಮಟ್ಟವಾಗಿರುತ್ತ? ಅದೇ ಫಲವತ್ತತೆ ಗೊಬ್ಬರ ಚೆನ್ನಾಗೆಲ್ಲ ಹಾಕಿದ್ರೆ ಫಲವತ್ತತೆ ಬರುತ್ತೆ. ಅತಿ ತೆಂಗಿನ ಗಿಡ ಮಧ್ಯೆ ಬಿಟ್ಟಿರ್ತೀವಿ, ಗ್ಯಾಪ್ ಇಟ್ಟಿರ್ತೀವಿ, ಬಯಲಲ್ಲೇ ಜಾಸ್ತಿ ಹಾಕಿರ್ತೀವಿ ಸಸಿಗಳೆಲ್ಲ. ಈಗ ಅಡಿಕೆ ತೆಂಗಿನ ಮಧ್ಯೆ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ ರೈತರು, ವಿಳ್ಯದೆಲೆ ಬೆಳೀತಾರೆ, ಕಾಳುಮೆಣಸು ಬೆಳೀತಾರೆ, ಪಪ್ಪಾಯ ನುಗ್ಗೆ ಇಂಥವೆಲ್ಲ ಬೆಳೀತಾರೆ. ಅಂತದ್ರಲ್ಲಿ ನೀವು ರೇಷ್ಮೆನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ರೇಷ್ಮೆ ಬೆಳೆ ಚೆನ್ನಾಗಿ ಬರುತ್ತಲ್ಲ ಸರ್, ಅದರಿಂದ ರೇಷ್ಮೆದ ಎಲ್ಲ ಬಯಲೆಲ್ಲ ಹಾಕಿ ಬೆಳೆದಿದ್ವಿ, ಅದರಿಂದ ಅದರಲ್ಲಿ ಆದಾಯ ಚೆನ್ನಾಗಿತ್ತು. ಈ ಕಡೆನೂ ಹೆಂಗಿರು ತೆಂಗಿನ ನೀರು ಕಟ್ತಾ ಇರ್ತೀವಿ, ರೇಷ್ಮೆಗೂ ನೀರು ಹಾಯಿಸಿದ್ರೆ ಅದು ಚೆನ್ನಾಗಿ ಬರುತ್ತೆ ಅಂತೇಳಿ ರೇಷ್ಮೆ ಬೆಳೆ ಇಟ್ಕೊಂಡಿದ್ವಿ. ರೇಷ್ಮೆ ಅಲ್ಲಿ 8 ವರ್ಷದಿಂದ ಬೆಳೀತಾ ಇದ್ರೆ? ರೇಷ್ಮೆ ಒಂದು 15 ವರ್ಷದಿಂದ ಬೆಳೀತಾ ಇದೀವಿ ಸರ್. ರೇಷ್ಮೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು, ಇದನ್ನ ಲಾಭದಾಯಕ ಬೆಳೆ ಅಂತ ಬಂತ ಹೆಂಗೆ? ರೇಷ್ಮೆ ಲಾಭದಾಯಕ ಅಂತಾನೆ ಬೆಳೀತಾ ಇದೀವಿ ಸರ್. ಅಲ್ಲೆಲ್ಲ ಊರಲ್ಲೆಲ್ಲ ಅಷ್ಟೇನಿರ್ಲಿಲ್ಲ ಮುಂಚೆ ಎಲ್ಲ ರೇಷ್ಮೆ ಎಲ್ಲ, ಬೇರೆ ಅಡಿಕೆ ತೆಂಗು ಅದರೊಳಗೆ ರೇಷ್ಮೆ ಚೆನ್ನಾಗಿರುತ್ತೆ, ಅದು ಒಂದು ಹಾಲು ಮತ್ತೆ ರೇಷ್ಮೆ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಡೈರಿ ಮತ್ತೆ ರೇಷ್ಮೆ ಮಾಡಿದ್ವಿ ಸರ್, ಚೆನ್ನಾಗಿ ಬರುತ್ತೆ ಆದಾಯ ಎಲ್ಲ. ಈಗ ರೇಷ್ಮೆ ಪ್ರಾರಂಭದಲ್ಲಿ ಕಡ್ಡಿ ಎಲ್ಲಿಂದ ತಾಮನ್ನು ನಾಟಿ ಮಾಡಿದ್ರಿ? ರೇಷ್ಮೆ ಕಡ್ಡಿನ ಮೊದಲಿಗೆ ಶಾಂತಳ್ಳಿಯಿಂದ ಕಡ್ಡಿ ತಂದು ನಾವು ಸಣ್ಣಕ್ಕೆ ಕಟ್ ಮಾಡಿ 3-3 ಗಂಡ್ ಬಿಟ್ಟು ಕಟ್ ಮಾಡಿ ಅದನ್ನ ನಾಟಿ ಮಾಡ್ಕೊಂಡು ಅದಾದ್ಮೇಲೆ 1-3 ತಿಂಗಳಿಗೆ ಸಸಿ ಮಾಡ್ಕೊಂಡ್ವಿ. ಸಸಿ ಮಾಡ್ಕೊಂಡು ಆಮೇಲೆ 4-4ಕ್ಕೆ ದಾಯಕ್ಕೆ ಹಾಕಿ ಮಾಡಿದ್ವಿ ಸರ್ ಮೊದಲಿಗೆ. ಪ್ರಾರಂಭದಲ್ಲಿ ಕಡ್ಡಿ ತಂದ್ಬಿಟ್ಟು ಸಸಿ ಉತ್ಪಾದನೆ ಮಾಡ್ಕೊಂಡಿದ್ರೆ ಒಂದ್ ಕಡೆ ಸಪರೇಟ್ ಆಗಿ, ಆ ನಂತರ ನೀವು ಸಾಲ ಹೊಡೆದ್ಬಿಟ್ಟು ನಾಟಿ ಮಾಡಿ? ನಾಟಿ ಮಾಡಿದ್ವಿ. ಈಗ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಕ್ಲೀನ್ ಆಗಿ ಅದ ಮಾಡಿದ್ವಿ, ಫ್ಲೋ ಎಲ್ಲ ಒಡಿಸಿ ಅದಕ್ಕೆ ಕಲ್ಟಿವೇಟರ್ ಬೇಸಾಯ ಎತ್ತಿನ ಬೇಸಾಯ ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿಸಿ ಆದ್ಮೇಲೆ 4-4ಕ್ಕೆ ನೇಗ್ಲ ಸಾಲಿಂದನೇ ಹಾಕಿದ್ವಿ ಸರ್. ಈಗ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರೆ? 4-4 ಗಿಡದಿಂದ ಗಿಡಕ್ಕೆ 4 ಅಡಿ 4 ಅಡಿ ಸಾಲಿಂದ ಸಾಲಿಗೆ 4 ಅಡಿ. ಇಷ್ಟೊಂದು ಅಂತರ ಯಾಕೆ ಕೊಡ್ಬೇಕು ಅನ್ನಿಸ್ತು? ಮೊದ್ಲೆಲ್ಲ ಅಷ್ಟು ಗೊತ್ತಿರ್ಲಿಲ್ಲಲ್ಲ ಸರ್, ಹಂಗಾಗಿ ಬೇಸಾಯ ಹೊಡೆಯಕ್ಕೆ ಅವಾಗ ನಮ್ಗೇನು ಅನಿಸ್ತಿರ್ಲಿಲ್ಲ. ಮೊದ್ಲೆಲ್ಲ ಸಾಲು ಅಂದ್ರೆ ಗ್ಯಾಪ್ ಇಲ್ದಂಗೆ ಮೆಣಸಿನ ಸಸಿ ಹಾಕ್ದಂಗೆ ಎಲ್ಲ ಹಾಕರು, ಅದಕ್ಕಿಂತ ಇದು ಬೆಟರ್ ಅಂತೇಳಿ ಉತ್ತಮ ಅಂತೇಳಿ ನಾವು 4-4ಕ್ಕೆ ಹಾಕಿದ್ವಿ ಆ ಟೈಮ್ನಲ್ಲಿ. ಅಂದ್ರೆ 2004 ಇಸ್ವಿಯಿಂದ ರೇಷ್ಮೆ ಹಾಕಿದ್ವಿ ಆ ಟೈಮ್ನಾಗ, ಅದು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನಮಗೆ ಬರ್ತಾ ಬರ್ತಾ ಗೊತ್ತಾಯ್ತು ಅದು ಫುಲ್ಲು ದೊಡ್ಡಕ್ಕೆ ಪದೇ ತರ ಆಗೋದು, ಆಮೇಲೆ ಬೇಸಾಯ ಹೋಗ್ಬೇಕಾದ್ರೆ ಎತ್ಕುಳಿ ತಗ್ಲದು ಖಾಲಿ ತಗ್ಲದು ಆಮೇಲೆ ಸೀಳೋದು ಆಮೇಲೆ ನಮಗೂ ಓಡಾಡೋದು ಅದೆಲ್ಲ ಕಷ್ಟ ಆಯ್ತು ಅಂತ ಹೇಳಿ ಈಗ ಮತ್ತೆ ಚೇಂಜ್ ಮಾಡಿ ಇನ್ನೂ ಒಂದು ಕಲ್ಲೊಲ್ದಾಗೆ ಅದಕ್ಕೆ ಸಾಲು ಪದ್ಧತಿ ಅಂತ ಮಾಡಿದ್ವಿ. 3-5-5 ಮಾಡಿದ್ವಿ, 1-3 ಅಡಿಗೆ ಮಲ್ಚಿಂಗ್ ಮಾಡಿದ್ವಿ, 5 ಅಡಿ ಒಳಗೆ ಟ್ಯಾಕ್ಟ್ರಿನೋ ಏನಾದ್ರೂ ಬೇಸಾಯನ ಹೋಗಂಗ್ ಮಾಡಿದ್ವಿ. ಅದು ಚೆನ್ನಾಗಿ ಬರುತ್ತೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಅದಕ್ಕಿಂತ ಈಗ ಇನ್ನು ಮತ್ತೆ ಉತ್ತಮ ಅಂತೇಳಿ ಟ್ರೀ ಪ್ಲಾಂಟ್ ಅಂತ ಮಾಡಿದ್ವಿ. ಟ್ರೀ ಪ್ಲಾಂಟ್ ಅಂದ್ರೆ ಅದು ಒಂಥರ ಮರಗಡ್ಡಿ, ಮರಗಡ್ಡಿ ತರ ಅಂದ್ರೆ ಆರಾಮಾಗಿ ನಾವೇನು ಕುತ್ಕೊಂಡು ಹಂಗ್ ಬಗ್ಗಿ ಕೆಲಸ ಮಾಡಂಗಿಲ್ಲ, ನಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟಿಗೆ ಬಿಟ್ಕೊಳ್ಳೋದು, ಆಮೇಲೆ ಅದಕ್ಕೆ ಸೊಪ್ಪು ಕಟ್ ಮಾಡ್ಕೊಳ್ಳೋದೆಲ್ಲ ಅಗುರವಾಗಿ ಮಾಡ್ಕೊಂಡಿದ್ವಿ, ಸುಲಭವಾಗಿ ಮಾಡ್ಕೊಂಡಿದ್ವಿ. ನಾವೇ ಮಾಡಂಗೆ, ಮನೆ ಕೂಲಿಯರ್ನ ಆಶ್ರಯ ಪಡೆದಂಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಂಗೆ ಮಾಡ್ಕೊಂಡಿದ್ವಿ ಸರ್. ಇದು ಕಡ್ಡಿ ಅಂದ್ರೆ ಯಾವ ತಳಿದ್ದು? V1 ತಳಿ, S36, ಆಮೇಲೆ G5, ಬಹಳ ಬಹಳ ತಳಿ ಇದಾವೆ. ನಮಗೆ V1 ಚೆನ್ನಾಗಿ ಅಂತ ನಾವು ಹಾಕೊಂಡಿದ್ದೀವಿ, ಅದು ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಹೇಳಿ V1 ಹಾಕಿದ್ದೀವಿ. ಕಡ್ಡಿ ನಾಟಿ ಮಾಡಿದ್ಮೇಲೆ ನಾವು ಎಷ್ಟು ತಿಂಗಳ ಕಾಲ ಬೆಳೆಸಬೇಕಾಗುತ್ತೆ ಇದನ್ನ ಗಿಡನ? ಮೊದಲಿಗೆ ನಾಟಿ ಮಾಡಿರ್ತೀವಲ್ ಸರ್, ನಾಟಿ ಮಾಡಿ ಒಂದ್ 3 ತಿಂಗಳಿಗೆ ಬರುತ್ತೆ, ಅದು ಚೆನ್ನಾಗಿ ನೀರು ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡಿದಾಗ 3 ತಿಂಗಳಿಗೆ ಬರುತ್ತೆ. 3 ತಿಂಗಳಿಗೆ ಅಂದ್ರೆ ಕಡಿಮೆ ಸೊಪ್ಪು ಬಂದಿರುತ್ತೆ, ಅವಾಗ ಒಂದ್ 25-30 ಮೊಟ್ಟೆ ತಂದು ಬೆಳಿಬಹುದು. ಆಮೇಲೆ ಒಂದ್ ಕಟಾವ್ ಆದ್ಮೇಲೆ ಮತ್ತೊಂದ್ 50, ಒಂದ್ 25-25 ಎಕ್ಸ್ಟ್ರಾ ಆಗ್ತಾ ಹೋಗ್ತಾ ಇರುತ್ತೆ. ಒಂದ್ ಎಕರೆಗೆ ಕಡಿಮೆ ಅಂದ್ರೆ ಒಂದು 200-250 ಮೊಟ್ಟೆ ಬೆಳಿಬಹುದು. ಒಳ್ಳೆ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿದೆ, ಸೊಪ್ಪು ಚೆನ್ನಾಗಿ ಇಳುವರಿ ಬಂದಿದೆ ಅಂದ್ರೆ ಮಾಡಬಹುದು. ಇಲ್ಲ ಅಂದ್ರೆ ನಾವು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ವರ್ಷ ವರ್ಷ ಸೊಪ್ಪು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಮೊಟ್ಟೆ ಜಾಸ್ತಿ ತರಬಹುದು. ಒಂದೊಂದು ಬ್ಯಾಚ್ ಒಂದೊಂದು ಕಟಿಂಗ್ ಆಗ್ತಾ ಆಗ್ತಾ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ನೀರು ಅದು ಕೊಟ್ಟು ಏನೇನ್ ಮೇಂಟೆನೆನ್ಸ್ ಏನ್ ಮಾಡ್ತೀವಿ ಅದನ್ನೆಲ್ಲ ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ಈಗ ಇದಕ್ಕೆಲ್ಲ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಆಮೇಲೆ ಆ ನೀರೇ ಕೊಡ್ತಾರೆ, ಡ್ರಿಪ್ ಮಾಡಿಸಿದ್ರೆ? ಮೊದ್ಲು ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಬೋರ್ವೆಲ್ಗಳಿಗೆಲ್ಲ ನೀರಿದ್ವು, ರೈನ್ ಗನ್ ಆಗ್ತಾ ಇದ್ವಿ ಸರ್. ಈಗ ಡ್ರಿಪ್ ಮಾಡ್ಕೊಂಡಿದೀವಿ, ಈಗ ಮತ್ತೆ ಗುಂಡಿ ಎಲ್ಲ ತಗ್ಸಿ ಸ್ಟೋರೇಜ್ ಮಾಡ್ಕೊಂಡು ನೀರ್ನ ಡ್ರಿಪ್ ನೊಳಗೆ ನೀರ್ ಹಾಯಿಸ್ತಾ ಇದೀವಿ. ಹೆಚ್ಚು ಅನುಕೂಲ ಅಂತೀರಾ? ಒಂದ್ಸ ಎಲ್ಲಾ ಗಿಡಗಳಿಗೆ ಹೋಗುತ್ತೆ ರೈನ್ ಗನ್ ಆದ್ರೆ, ಎಷ್ಟ್ ಹಾಕ್ತಿವಿ ಎಷ್ಟ್ ಬಿಡ್ತೀವಿ ಅಂತ ಸುಮ್ನೆ ಎಷ್ಟ್ ಬೇಕಾದ್ರೆ ಸುಮ್ನೆ ಹೋಗ್ಬಿಡ, ಜಾಸ್ತಿ ನೀರ್ ಹೋಗೋದು. ಈಗ ಆತರ ಹೋಗ್ತಾ ಇಲ್ಲ, ಗೊತ್ತಾಗುತ್ತೆ ನಮ್ಗೆ ಎಷ್ಟು ಸಸಿ ನೆಂದಿದೆ. ಒಂದ್ ಗಂಟೆ ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ವಾಲ್ಗಳಿಗೆ ಚೇಂಜ್ ಮಾಡ್ಕೋಬಹುದು. ರೈನ್ ಗನ್ಗಳಾಗಿ ಏನಿಲ್ಲ, ಚೇಂಜ್ ಮಾಡ್ಲಿಲ್ಲ ಅಂದ್ರೆ 2 ದಿನಾನು ಅಲ್ಲೇ ಓಡೋದು, 3 ದಿನಾನು ಅಲ್ಲೇ ಓಡೋದು, ವೇಸ್ಟ್ ಆಗದ್ ನೀರೆಲ್ಲ. ಈಗ ಆತರ ಆಗ್ತಿಲ್ಲ ಸರ್. ಡ್ರಿಪ್ ಮಾಡ್ಸೋ ನೀರ್ನ ಉಳಿತಾಯ ಆಗುತ್ತೆ, ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ, ಮತ್ತೆ ಶ್ರಮನು ಕಡಿಮೆ ಆಗುತ್ತೆ ಅಂತಾರೆ. ಹೌದು ಸರ್, ಡ್ರಿಪ್ ಇಂದ ಚೆನ್ನಾಗಿ ನೀರು ಒಳಗೆ ನೆನೀತಾ ಇರುತ್ತೆ, ಇದು ಬರೀ ಮೇಲ್ ನೆಂದು ಭೂಮಿ ಎಲ್ಲ ಒಂದ್ ಸ್ವಲ್ಪ ಗಟ್ಟಿ ಬರುತ್ತೆ ರೈನ್ ಗನ್ ಅಲ್ಲಿ. ಇದು ಡ್ರಿಪ್ ಆದ್ರೆ ಒಳಗೆ ಆಳವಾಗಿ ಗಿಡದ ಸುತ್ತನೇ ನೀರು ಆಯ್ತಾ ಇರುತ್ತೆ. ಏನಾರ ಗೊಬ್ಬರ ಗಿಬ್ಬರ ಹಾಕೋದಾದ್ರು ಅಲ್ಲೇ ಹಸಿ ಇರುತ್ತೆ, ಹಿಂಗೆ ಓಪನ್ ಮಾಡಿ ಹಾಕ್ಬಹುದು. ಆತರ ಚೆನ್ನಾಗಿರುತ್ತೆ, ಡ್ರಿಪ್ಪೇ ಚೆನ್ನಾಗಿ ಅನ್ಸುತ್ತೆ. ಈಗ ಪ್ರತಿ ಸರಿ ಮೊಟ್ಟೆ ಎಷ್ಟು ತಗೊಂಡ್ಬರ್ತೀರ? ಒಂದ್ 200 ಮೊಟ್ಟೆ ತರ್ತೀವಿ. ಇವಾಗೆಲ್ಲ ನೀವೇ ಚಾಕಿ ಮಾಡ್ಕೊಂಡಿರ್ತೀರಾ? ಈಗೆಲ್ಲ ಚಾಕಿ ಸೆಂಟರ್ನಿಂದಾನೆ ತಗೊಂಡ್ಬರ್ತೀರ? ನಾವೇ ಎಲ್ಲ ಚಾಕಿ ಎಲ್ಲ ಮಾಡ್ಕೊಂಡಿವಿ ಒಂದ್ 5-6 ವರ್ಷ. ಇತ್ತೀಚೆಗೆ ಡಿಪಾರ್ಟ್ಮೆಂಟ್ ಇಂದಾನೆ ಇಲ್ಲ ಚಾಕಿ ಮಾಡ್ಕೋಬೇಡ್ರಿ ನೀವು, ಅದಕ್ಕೆ ಏನೇನ್ ಬೇಕೋ ವಾತಾವರಣ ಕೊಡಕ್ ಆಗೋದಿಲ್ಲ ಅಂದಿದ್ದಕ್ಕೆ ನಾವು ಈಗ ಚಾಕಿ ಸೆಂಟರ್ ಮಲ್ಲುರೆಟ್ಟಿ ಅವ್ರ ಕಡೆಯಿಂದಾನೆ ತರ್ತಾ ಇದೀವಿ. ಚಾಕಿ ಸೆಂಟರ್ ನಿಂದಾನೆ ನೀವು ಮೊಟ್ಟೆ ತಂದಾಗ ನಿಮ್ಗೆ ಏನ್ ಅನುಕೂಲ ಅನ್ಸುತ್ತೆ? ಚಾಕಿ ಸೆಂಟರ್ ಇಂದ ತಂದಾಗ ನಾವು ಸಣ್ಣುಳ ಸಾಕ ತಪ್ಪುತ್ತೆ. ಸಣ್ಣುಳ ಅಂದ್ರೆ 3-4 ಟೈಮ್ ಆಗ್ತಾ ಇದ್ವಿ, ಬೆಳಿಗ್ಗೆ 6 ಗಂಟೆಗೊಂದ್ಸಲಿ, 12 ಗಂಟೆಗೊಂದ್ಸಲಿ, ರಾತ್ರಿ ಒಂದ್ಸಲಿ 3 ಟೈಮ್ ಸೊಪ್ಪು ಕೊಡ್ತಿದ್ವಿ ಸಣ್ಣ ಕಟ್ ಮಾಡಿ. ಹಂಗಾಗಿ ಅದು ತ್ರಾಸ್ ಕಮ್ಮಿ ಆಯ್ತು. ಈಗ ದೊಡ್ಡುಳ 2 ಬಂದ ತಕ್ಷಣ ನಾವು ಅರೆ ಅರೆ ಕೊಯ್ಕೊಂಬರ್ತೀವಿ, ಆಗ್ತಾ ಇರ್ತೀವಿ ದೊಡ್ಡುಳ ಆದ್ಮೇಲೆ. ಈಗ ಚಾಕಿ ಸೆಂಟರ್ ಇಂದ ತರ್ತೀವಿ, ಅವರೇ ತಂದು ಕೊಡ್ತಾರೆ. ಜಾಸ್ತಿ ನಮ್ಮ ಊರಲ್ಲಿ ಹುಳುಗಳಿದ್ರೆ, ಒಂದ್ 500 ಮೊಟ್ಟೆಗಿನ್ನ ಜಾಸ್ತಿ ಇದ್ರೆ ಅವರೇ ತಂದು ಕೊಡ್ತಾರೆ. ಒಂದ್ 100-200 ಆದ್ರೆ ನಾವೇ ಹೋಗಿ ತರ್ಬೇಕಾಗತ್ತೆ. ಅಂದ್ರೆ ತಂಪೊತ್ನಾಗೆ ತಂದು ನಾವು ಹುಳ ಸಾಕಾಣಿಕೆ ಮಾಡ್ತೀವಿ. ಮೊದಲೆಲ್ಲ ನೀವೇ ಚಾಕಿ ಮಾಡ್ಕೊಂತಿದ್ರಿ, ಈಗ ಚಾಕಿ ಸೆಂಟರ್ ನಿಂದ ಅವರು ಚಾಕಿ ಮರಿ ಮಾಡಿ ಕೊಡೋದ್ರಿಂದ ನಿಮ್ಗೆ ಏನ್ ಅನುಕೂಲ ಅನ್ಸುತ್ತೆ? ಈಗ ಪ್ರಾರಂಭದಲ್ಲೆಲ್ಲ ಚಾಕಿ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆದ್ರೆ ಬೆಳೆ ಕೆಡ ಸಾಧ್ಯತೆ ಹೆಚ್ಚಾಗಿರ್ತಿತ್ತು. ಈಗ ಹೆಚ್ಚು ಅನುಕೂಲ ಅನ್ಸುತ್ತೆ, ಸಮಯ ಉಳಿತಾಯ ಆಗುತ್ತೆ ಅನ್ಸುತ್ತಾ? ಹ್ಞೂ ಸರ್, ಈಗ ಚಾಕಿ ಹುಳ ತರೋದ್ರಿಂದ ಕರೆಕ್ಟ್ ಆಗಿ ಚಳಿಗಾಲದಾಗೆಲ್ಲ ಅವ್ರು ಸೆಟ್ ಮಾಡಿ ಕಳಿಸಿರ್ತಾರೆ ನಮಗೆ ಯಾವ ವಾತಾವರಣಕ್ಕೆ. ಹಂಗಾಗಿ ಇಲ್ಲಿ ದೊಡ್ಡುಳ ಬಂದಾಗ ಸಾಕದೇನ್ ತ್ರಾಸ ಅನ್ಸಲ್ಲ. ಸಣ್ಣುಳ ಅಂದ್ರೆ ಈಗ ಮೊದ್ಲೇ ಚಳಿಗಾಲದಾಗೆ 6-7 ದಿವಸಕ್ಕೆ 2 ಪಾಸ್ ಆಗ್ಬೇಕಾಯ್ತು, ಅದ್ ಹಂಗಾಗ್ತಿರ್ಲಿಲ್ಲ. ಒಂದೊಂದ್ಸಲ 15 ಸೆಟ್ ಆಗಕ್ಕೆ ಆಗ್ಬಿಡೋದು, ಅಂದ್ರೆ ಒಂದ್ 7-8 ಒಂದೊಂದ್ಸಲಿ 1.5-2 ಬೆಳೆ ಮಾಡ್ಬಿಡ್ತಿದ್ವಿ ನಾವೇ ಮಾಡೋದ್ರಿಂದ. ವಾತಾವರಣ ಎಲ್ಲ ಸಣ್ಣುಳಕ್ಕೆ ಅಡ್ಜಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರಾದ್ರೆ ಎಲ್ಲ ಅದಕ್ಕೆ ಏನ್ ಬೇಕೋ ಅಷ್ಟು ವಾತಾವರಣ ಎಲ್ಲ ಕೊಟ್ಟು ಸಣ್ಣುಳ ಸಾಕಿ ನಮಗೆ ಕಳಿಸ್ತಾರೆ ಸರ್. ಹಂಗಾಗಿ ನಮಗೆ ಚಾಕಿ ಹುಳಾನೇ ಚೆನ್ನಾಗಿ ಅನ್ಸುತ್ತೆ. ಈಗ ರೇಷ್ಮೆ ಸಾಕ್ಲಿಕ್ಕೆ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಅನುಕೂಲಗಳು ಮಾಡ್ಕೊಡ್ತಾರೆ, ಡ್ರಿಪ್ ಕೊಡ್ತಾರೆ, ರೇಷ್ಮೆ ಮನೆ ಕೊಡ್ತಾರೆ, ಚಾಕಿ ಮರಿಗಳಿಗೆ ಅದಕ್ಕೂ ಸಹಾಯಧನ ಎಲ್ಲ ಸಿಗ್ತಾ ಇರ್ತದೆ. ಏನಾದ್ರು ಅನುಕೂಲಗಳು ಪಡ್ಕೊಂಡಿದ್ರ ನೀವು? ಹ್ಞೂ ಸರ್, 100 ಮೊಟ್ಟೆಗೆ ನಾವು 1,500 ಚಾಕಿ ಸೆಂಟ್ರಿಗೆ ಕೊಡ್ತೀವಿ, 1,000 ಸರ್ಕಾರದಿಂದ ಅವರಿಗೆ ಚಾಕಿ ಸೆಂಟರ್ನವರಿಗೆ ಕೊಡ್ತಾರೆ. ಹಂಗಾಗಿ ಅಲ್ಲಿ 1,000 ಉಳಿತಾಯ ಆಗುತ್ತೆ. ನಮಗೆ ಡ್ರಿಪ್ಪಿಂದು ಸಬ್ಸಿಡಿ ಎಲ್ಲ ಕೊಟ್ಟಿದ್ದಾರೆ ಸರ್, ಮತ್ತೆ ಮನೆದು ಕೊಟ್ಟಿದ್ದಾರೆ. ಆಮೇಲೆ ಕತ್ಲೊತ್ನಾಗೆಲ್ಲ ರೇಷ್ಮೆ ಮೇವು ಹಾಕಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಸೋಲಾರ್ ಲ್ಯಾಂಪ್ಗಳೆಲ್ಲ ಕೊಟ್ಟಿದ್ದಾರೆ, ರೇಷ್ಮೆ ಮನೆಗೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ ಸರ್. ರೇಷ್ಮೆ ಮನೆ ಆಗಿದ್ರೆ ಪ್ರತ್ಯೇಕವಾಗಿ ಇದೆಯಾ ನಿಮ್ಗೆ? ಹೌದು ಸರ್, ಹೊಲದಲ್ಲೇ ಮನೆ ಮಾಡಿದ್ವಿ ರೇಷ್ಮೆ ಮನೆನ, ಹಂಗಾಗಿ ಪ್ರತ್ಯೇಕವಾಗಿ ಇದೆ ಸರ್. ಅಂದ್ರೆ ನಾವು ಆದಷ್ಟು ಪ್ರತ್ಯೇಕ ಮನೆಯಲ್ಲಿ ಸಾಕಾಣಿಕೆ ಮಾಡದೆ ಹೆಚ್ಚು ಅನುಕೂಲ ಅಂತೀರ? ಹೌದು ಸರ್, ನಮ್ಮ ಮನೆ ಜೊತೆಗೆ ಮಾಡೋದ್ರಿಂದ ಸುಣ್ಣದ ವಾಸನೆ, ಅವಕ್ಕೆ ಔಷಧಿ ಎಲ್ಲ ಹಾಕ್ತಾ ಇರ್ತೀವಿ, ಮತ್ತೆ ಅದ್ರದ್ದು ವಾಸನೆನೂ ನಾವು ಕುಡಿಬಾರ್ದು ಸರ್ ಹೆಚ್ಚಿಗೆ. ಏನು ಅದನ್ನ ಕೆಲಸ ಮಾಡ್ಬೇಕು ಬರ್ಬೇಕಷ್ಟೇ, ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟು ಬಂದ್ರೆ ಚೆನ್ನಾಗಿ. ಅಂದ್ರೆ ನಮಗೆ ತೊಂದರೆ, ಆರೋಗ್ಯ ಚೆನ್ನಾಗಿಲ್ದಂಗೆ ಆಗೋದು, ಸುಣ್ಣದ ಧೂಳು, ಆಮೇಲೆ ಅದಕ್ಕೆಲ್ಲ ಪೌಡ್ರ್ ಎಲ್ಲ ಕೊಟ್ಟಿರ್ತಾರೆ, ಅವನ್ನೆಲ್ಲ ಹಾಕ್ಬೇಕಾದ್ರೆ ನಮಗೂ ಇದಾಗುತ್ತೆ. ಹಂಗಾಗಿ ಅದ್ರ ಜೊತೆಗಿರೋದು ಚೆನ್ನಾಗಲ್ಲ ಅಂತೆ ಸರ್. ಹಂಗಾಗಿ ನಾವು ಎಷ್ಟು ಬೇಕಷ್ಟು ಮಾಡ್ತೀವಿ, ಅದಕ್ಕೆ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ವಾಪಸ್ ಬರ್ತೀವಿ. ಈಗ ಚಾಕಿ ಸೆಂಟ್ರಿಂದ ಮರಿದ ತಂದ್ಮೇಲೆ ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ, ಎಷ್ಟು ಸಾರಿ ಅವಕ್ಕೆಲ್ಲ ಸೊಪ್ಪು ಅದೆಲ್ಲ ಕೊಡಬೇಕಾಗುತ್ತೆ? ಅವರು ಜ್ವರದಿಂದ ಹೋಗಿರ್ತವೆ, ಸುಣ್ಣದ ಪೌಡ್ರ್ ಹಾಕಿ ಕಳಿಸಿರ್ತಾರೆ, ಆಮೇಲೆ ಇಲ್ಲಿ ಬಂದ್ಮೇಲೆ ನೋಡ್ತೀವಿ, ನಮ್ಮ ಮನೆಗೆ ಹುಳ ಕಳಿಸಿರ್ತಾರಲ್ಲ ಸರ್, ಅವಾಗ ನೋಡಿ ಎದ್ದಿದಾವೋ ಇಲ್ಲ ಅಂತ ನೋಡ್ತೀವಿ. ಫುಲ್ ಎದ್ದಿದ್ಮೇಲೆ ಅದಕ್ಕೆ ಸುಣ್ಣದ ಪೌಡ್ರ್ ಹಾಕಿ, ಇಲ್ಲ ಅಂಕುಶ್ ಪೌಡ್ರ್ ಅಂತ ಬರುತ್ತೆ ಜ್ವರದಿಂದ ಎದ್ಮೇಲೆ, ಅಂಕುಶ ಪೌಡ್ರ್ ಹಾಕಿ ಅದಕ್ಕೆ ಎಳೆ ಸೊಪ್ಪೆ, ಭಾಳ ಬಲ್ತಿರಬಾರ್ದು, ಭಾಳ ಎಳೆದು ಇರಬಾರ್ದು, ಒಂದ್ ಮೂರು ನಾಲ್ಕು ಎಲೆ, ಇಲ್ಲದ್ರೆ ಆರೆಗಳನ್ನೇ ಕಟ್ ಮಾಡಿ ತಂದು ಹಾಕ್ತಿವಿ. ಮೊದಲೆಲ್ಲ ಈ ಪುಟ್ಟಿಯಿಂದ ಸಾಕಾಣಿಕೆ ಮಾಡ್ತಿದ್ರಿ, ಈಗೆಲ್ಲ ರಂಬೆ ಪದ್ಧತಿ ಬಂದಿರೋದ್ರಿಂದ ಶ್ರಮನೂ ಕಡಿಮೆ ಆಯ್ತು ಅನ್ಸುತ್ತಾ? ಪುಟ್ಟಿಯಿಂದ ನಾವು ಮಾಡಿಲ್ಲ ಸರ್, ಆದ್ರೂ ಬಹಳ ಕಷ್ಟ ಅಂತ ಹೇಳ್ತಾರೆ. ನೀವಂತೂ ಮಾಡದೇ ಇಲ್ಲ, ಪುಟ್ಟಿ ಆಗಿದ್ರೆ ನೀವು ಒಂದ್ ಬೆಳೆನೂ ಮಾಡ್ತಿರಲಿಲ್ಲ ಅಂತ ಜನಗಳೆಲ್ಲ ಹೇಳ್ತಾರೆ. ಆದ್ರೆ ಅರೆ ಪದ್ಧತಿನೇ ಚೆನ್ನಾಗಿ ಸರ್, ನಾವೇ ಮಾಡ್ಬೋದು. ಕೂಲರ್ನ ಕರ್ಕಂದಂಗೆ ನಾವೇ ಮನೆಗಳರೇ ಸೇರ್ಕೊಂಡ್ ಮಾಡ್ಬೋದು. ಅರೆ ಅರೆ ಕಟ್ ಮಾಡ್ಕೊಂಬರೋದು, ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಬಂದು ಹಾಕಿ ಇಬ್ರೆ ಮ್ಯಾನೇಜ್ ಮಾಡ್ಬೋದು ಸರ್. ಆಮೇಲೆ ಬೇಕಾದ್ರೆ ನಾಲ್ಕರಿಂದ ಎದ್ದು ಮೂರ್ ದಿವಸ ನಾಲ್ಕು ದಿವಸ ಆದ್ಮೇಲೆ ಗಾಡಿಯಲ್ಲಿ ಬಾಳ ಬಾಳ ಸೊಪ್ಪ ಬೇಕಾಗುತ್ತೆ, ಅವಾಗ ಬೇಕಾದ್ರೆ ಒಂದಿಬ್ರು ಮೂವರ್ನ ಕರ್ಕೊಂಡ್ ಮಾಡ್ಬೋದು. ರೇಷ್ಮೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನು ರೋಗ ಬರುತ್ತೆ ಮುಖ್ಯವಾಗಿ? ಹಾಲ್ ರೋಗ ಬರುತ್ತೆ, ಸಪ್ಪೆ ರೋಗ ಬರುತ್ತೆ, ಆಮೇಲೆ ಗಂಟು, ಚಳಿಗಾಲದೊಳಗೆ ಸುಣ್ಕಟ್ ಬರುತ್ತೆ ಬಹಳ ಚಳಿ ಇದ್ದಾಗ, ಮತ್ತೆ ಔಷಧಿ ಚೆನ್ನಾಗಿ ಹೊಡಿಲಿಲ್ಲ ಅಂದ್ರೆ ಹಾಲ್ ಬರುತ್ತೆ. ಸಪ್ಪೆ ಅಂದ್ರೆ ಸೊಪ್ಪಿನ ಕ್ವಾಲಿಟಿ ಇಲ್ದಾಗ, ಆತರ ಇಲ್ದಾಗ, ನೀರ್ ಇಲ್ದಾಗ ಹೊಲ್ಗೊಳಗೆ, ಆವಾಗ ಸಪ್ಪೆ ಬರುತ್ತೆ. ಇದನ್ನೆಲ್ಲ ಯಾವ ರೀತಿ ನಿಯಂತ್ರಣ ಮಾಡ್ತೀರಾ? ಜ್ವರದಿಂದ ಎದ್ದ ತಕ್ಷಣ ಅಂಕುಶ ಕೊಡ್ತೀವಿ ಸರ್. ಅಕಸ್ಮಾತ್ ಚಳಿಗಾಲದಲ್ಲಿ ಇದು ಸುಣ್ಕಟ್ ಬರೋದ್ರಿಂದ ವಿಜೇತ ಸಪ್ಲಿಮೆಂಟರಿ ಅಂತ ಬರುತ್ತೆ ಸರ್, ಅದನ್ನ ಹಾಕ್ತಿವಿ ಆ ಟೈಮ್ನಲ್ಲಿ, ಅದು ಸುಣ್ಕಟ್ ಅವಾಯ್ಡ್ ಮಾಡುತ್ತೆ. ಆಮೇಲೆ ಈ ಸಪ್ಪೆ ಬಂದ್ರೆ ನಮ್ಮ ಸೊಪ್ಪು ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ, ಆದಷ್ಟು ಅದಕ್ಕೆ ಏನ್ ಬೇಕು ಗೊಬ್ಬರ ಅಂತ ಒಳ್ಳೇದೆಲ್ಲ ಹಾಕಿ, ಸೊಪ್ಪಿನಲ್ಲಿ ಕ್ವಾಲಿಟಿ ಇದ್ರೆ ಸಪ್ಪೆನೂ ಬರೋದಿಲ್ಲ, ಕ್ವಾಲಿಟಿ ಇರುತ್ತೆ. ಆಮೇಲೆ ಬೇಸಿಗೆ ಕಾಲದಾಗ ಒಂದ್ ಸ್ವಲ್ಪ ವಾತಾವರಣ ಬಿಸಿ ಇದ್ದಾಗ್ಲೂ ರೋಗಗಳು ಬರ್ತವೆ, ಯಾವ ರೋಗ ಹೆಂಗೆ ಅಂತ ಹೇಳಕ್ಕಾಗೋದಿಲ್ಲ, ಆಟೋಮೆಟಿಕ್ ಆಗಿ ಬರ್ತವೆ. ಮಾಮೂಲಿ ಸೊಪ್ಪು ಚೆನ್ನಾಗಿದ್ದಾಗ, ವಾತಾವರಣ ಚೆನ್ನಾಗಿದ್ದಾಗ ಒಳ್ಳೆ ಇಳುವರಿನೂ ಬರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಮನೆ ಸರಿಯಾಗಿ ಔಷಧಿ ಹೊಡಲಿಲ್ದಾಗ ಹಾಲು ಬರುತ್ತೆ. ನಾವೆಲ್ಲ ಔಷಧಿ ಎಲ್ಲ ಮನೆಗೆ ಒಂದ್ ಮೂರ್ ಸರಿ ಕ್ಲೋರೋಫೆಕ್ಟ್, ಅಸ್ತ್ರ ಅಂತವನ್ನೆಲ್ಲ ಔಷಧಿ ಹೊಡಿತೀವಿ ಸರ್. ಚೆನ್ನಾಗಿ ಮನೆ ಎಲ್ಲ ಹುಳ ಬರೋದಕ್ಕಿಂತ ಮೂರು ಟೈಮ್ ಔಷಧಿ ಎಲ್ಲ ಹೊಡೆದು ಮನೆಯೆಲ್ಲ ರೆಡಿ ಮಾಡಿ, ಸೊಳ್ಳೆ ಪರದಿ ಒಟ್ಟು ಅದಕ್ಕೆ ಏನೇನು ಉಪಯೋಗಿಸ್ತೇವೆ ಅವನ್ನೆಲ್ಲ ಔಷಧಿ ಒಳಗೆ ಎಲ್ಲ ರೆಡಿ ಮಾಡಿ, ಎದ್ದು ರೆಡಿ ಮಾಡಿರ್ತೀವಿ ಸರ್. ಬೇಸಿಗೆ ಕಾಲದಲ್ಲಿ ಬಿಸಿಲಿನ ವಾತಾವರಣ ಇದ್ದಾಗ ಒಂದ್ ಸ್ವಲ್ಪ ರೋಗಗಳು ಬರೋ ಸಾಧ್ಯತೆ ಇರುತ್ತೆ ಅಂತಂದ್ರೆ, ಈ ಬೇಸಿಗೆ ಕಾಲದಲ್ಲಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಯಾವ ರೀತಿ ಜಾಗ್ರತೆ ವಹಿಸ್ತಾರೆ? ಬೇಸಿಗೆ ಕಾಲದಲ್ಲಿ ಬಹಳ ಮನೆಯೆಲ್ಲ ಶೀಟ್ ಇರೋದ್ರಿಂದ ವಾತಾವರಣನೇ ಹೊರಗೂ ಅಷ್ಟೇ ವಾತಾವರಣ ಬಿಸಿಲಿರೋದ್ರಿಂದ ನಾವು ಕಷ್ಟ ಆಗುತ್ತೆ, ಆದ್ರೂ ಶೀಟಿನ ಮೇಲೆಲ್ಲ ಗರಿ ಎಲ್ಲ ಹಾಕಿರ್ತೀವಿ, ಶೇಡ್ ನೆಟ್ ಹಾಕಿರ್ತೀವಿ, ಆದಷ್ಟು ಮನೆ ಸುತ್ತ ಎಲ್ಲ ಒಂದ್ ಸ್ವಲ್ಪ ನೀರ್ ಗೀರ್ ಹಾಕಿ, ಗೋಣಿ ತಾಟಿಗೆ ನೀರ್ ಹಾಕಿ ತಂಪಾದ ವಾತಾವರಣ ಮಾಡ್ತೀವಿ ಸರ್. ಈಗ ಇದು ನಾಲ್ಕನೇ ಜರ್ಕೋದ್ಮೇಲೆ ಸಾಕಷ್ಟು ಕೆಲಸ ಇರುತ್ತೆ ಅಂತಾರ, ಆಗ ನೀವಿಬ್ರೆ ನೋಡ್ಕೊಳ್ಲಿಕ್ಕೆ ಆಗುತ್ತಾ ಆ ಸಮಯದಲ್ಲಿ ಏನಾದ್ರೂ ಕೂಲರ್ ಕರ್ಕೊಂಡು ನಿರ್ವಹಣೆ ಮಾಡ್ಬೇಕಾಗತ್ತಾ? ನಾಲ್ಕರಿಂದ ಇದ್ದು ಒಂದ್ ಎರಡ್ ಮೂರು ದಿವಸ ಮಾಮೂಲಿ ಕೆಲಸ ಇರುತ್ತೆ, ಆಮೇಲೆ ಮಾಡ್ತೀವಿ ಸರ್ ಎಲ್ಲ ಸೇರ್ಕೊಂಡ್ ಮಾಡಿ. ಆಮೇಲೆ ಹಣ್ಣುಳ ಬಂದಾಗ, ಗೂಡು ಬಿಡಿಸಿದಾಗ, ನಾವು ಬೇರೆ ಎಲ್ಲ ರೇಷ್ಮೆ ಬೆಳೆಗಾರೆ ಇರೋದ್ರಿಂದ ಹಣ್ಣುಳ ಆರ್ಸಕ್ಕೆ ಅವ್ರ ಹೊಲಕ್ಕೆ ಹೋಗಿರ್ತೀವಿ, ಅವರೆಲ್ಲ ನಮಗೆ ಬರ್ತೀವಿ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತಾರೆ, ಮುಯ್ಯಾಳ ಮಾಡ್ಕೊಂಡಿರ್ತೀವಿ. ಹಣ್ಣುಳದ್ದು ಟೆನ್ಷನ್ ಇರಲ್ಲ, ಗೂಡು ಬಿಡಿಸೋದು ಒಂದ್ ಟೆನ್ಷನ್ ಇರಲ್ಲ. ಮೊದ್ಲೆಲ್ಲ ನಾವೇ ಮಾಡೋದ್ರಿಂದ ಕೂಲಿಯರ್ನ ಕರಿಯೋದು ಕಷ್ಟ ಆಗೋದು, ಅವರು ಒಂದ್ ಸ್ವಲ್ಪ ಕತ್ಲಾಗ ಹೆಂಗೆ ಟೈಮ್ ಯಾವಾಗ ಹಣ್ಣುಳ ಬರ್ತವೆ ಅಂತ ಹೇಳಕ್ಕಾಗೋದಿಲ್ಲ. ಒಂದೊಂದ್ಸಲಿ ರಾತ್ರಿ ಟೈಮ್ ಬಂದಿರ್ತವೆ, ಒಂದೊಂದ್ಸಲಿ 11 ಗಂಟೆ 12 ಗಂಟೆಗೆ ಬಂದಿರ್ತವೆ. ಆ ಟೈಮ್ನಾಗ ಅವ್ರು ಕರೆದ್ರೆ ಅವ್ರು ಬರ್ತಾ ಇರಲಿಲ್ಲ, ಅದೊಂದು ಸಮಸ್ಯೆ ಆಗಿತ್ತು. ಈಗ ಹಂಗೆ ಮುಯ್ಯಾಳ ಮಾಡೋದ್ರಿಂದ ಅವ್ರಿಗೆ ನಾವು ನಮಗೆ ಅವ್ರು ಬರೋದ್ರಿಂದ ಅದೊಂದು ತೊಂದರೆ ಇಲ್ಲ. ಹಣ್ಣುಳಕ್ಕೆ ಗೂಡಿಗೆ ಟೆನ್ಷನ್ನೇ ಇಲ್ಲ ಸರ್. ಹಣ್ಣುಳುಗಳು ಬಂದಾಗ ಅವ್ರು ಚಂದ್ರಿಕೆಗೆ ಎಷ್ಟೆಷ್ಟು ಬಿಡಬೇಕಾಗುತ್ತೆ? ಮೊದಲೆಲ್ಲ ಈ ಬಿದಿರು ಚಂದ್ರಿಕೆ ಇದ್ವು, ಈಗೆಲ್ಲ ರೋಟರಿ ಚಂದ್ರಿಕೆಗಳು ಬಂದವೆ, ಅದೆಲ್ಲ ಹೆಚ್ಚು ಅನುಕೂಲ ಆಗ್ತಾ ಇದೆಯಾ ನಿಮಗೆ? ಒಂದ್ ಸರ್ ರೋಟರಿ ಚಂದ್ರಿಕೆಗಾದ್ರೆ ಅಂದಾಜಿಗೆ ಒಂದ್ 2 ಕೆಜಿ 3 ಕೆಜಿ ಬೆಳೆಯರು, ಆದ್ರೆ ಆದ್ರೂ ಒಂದ್ರ ಕೆಳಗ್ ಒಂದೋಗಿ ಗೂಡೂನು ಅಲ್ಲಿ ಏನಾರು ಹುಳ ಸತ್ತೋಯ್ತು ಅಂದ್ರೆ ಒಂದ್ 2-3 ಗೂಡು ಗಲೀಜಾಗವು. ಈಗ ರೋಟರಿ ಚಂದ್ರಿಕೆಗೆ ಬಿಡೋದ್ರಿಂದ ಗೂಡು ಸಿಂಗ್ ಸಿಂಗಲ್ ಆಗಿ ಗೂಡು ಚೆನ್ನಾಗಿ ಕಟ್ತವೆ, ಆಮೇಲೆ ಗಂಟು ಗೂಡು ಆತರ ಏನು ಬರೋದಿಲ್ಲ, ಒಂದೇ ಗಾತ್ರದಲ್ಲಿ ಗೂಡು ಚೆನ್ನಾಗಿ ಬರ್ತವೆ. ಆಮೇಲೆ ಉಚ್ಚೆ ಗೂಡು ಅಂತ ಬರ್ತಾವ, ಆತರ ಗಲೀಜ್ ಗೂಡು ಏನೂ ಆಗೋದಿಲ್ಲ, ಬಹಳ ಚೆನ್ನಾಗಿ ಬರುತ್ತೆ ರೋಟರಿ ಚಂದ್ರಿಕೆ. ಗೂಡಿನ ಗುಣಮಟ್ಟ ಚೆನ್ನಾಗಿರುತ್ತೆ, ಗೂಡಿನ ಮಟ್ಟ ಚೆನ್ನಾಗಿರುತ್ತೆ. ಆಮೇಲೆ ಇಕ್ಕೆ ಏನು ಇರೋದಿಲ್ಲ ಸರ್, ಗೂಡು ಬಿಡಿಸ್ಬೇಕಾರ ಆದ್ರೂ ಅಷ್ಟೇ ಬಹಳ ಚೆನ್ನಾಗಿ ಗೂಡು ಇರ್ತವೆ. ಆಮೇಲೆ ಮಾರ್ಕೆಟ್ ನಲ್ಲಿ ಆದ್ರೂ ಅಷ್ಟೇ ರೋಟರಿ ಚಂದ್ರಿಕೆ ಅಂದ್ರೆ ಒಂದ್ ಸ್ವಲ್ಪ ರೇಟು ಆಗುತ್ತೆ ಸರ್, ಒಳ್ಳೆ ಬೆಲೆ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ ಸರ್. ಒಂದೇ ಗಾತ್ರದಲ್ಲಿ ಇರುತ್ತೆ, ಗೊತ್ತಾಗ್ಬಿಡುತ್ತೆ ಇದು ರೋಟರಿ ಚಂದ್ರಿಕೆ ಗೂಡು ಅಂತಾನೆ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ. ಗೂಡು ಬಿಡಿಸಿದ ನಂತರ ಅದು ಮಾರ್ಕೆಟ್ ಗೆ ಎಷ್ಟು ಗಂಟೆ ಒಳಗೆ ತಲುಪಿಸಬೇಕಾಗುತ್ತೆ? ಆದಷ್ಟು ಬೇಸಿಗೆ ಕಾಲದಾಗೆ ತಂಪತ್ನಾಗೆ ತಗೊಂಡ್ ಹೋಗ್ತೀವಿ ಸರ್. ಸಾಯಂಕಾಲ 7 ಗಂಟೆ ಟೈಮಿಗೆ ಹೋಗಿ ಬೆಳಗಿನ ಜಾವ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ತಲುಪಂಗ್ ಮಾಡ್ತೀವಿ. ಬಹಳ ಜನ ಇದ್ರೆ ಆಟೋ ಏನಾರ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಬಸ್ ಕೂಡಕ್ಕೆ ಹಿರಿಯೂರಿ ತಾಂದಾಗಿ ಹಿರಿಯೂರಿಂದ ರಾಮನಗರಕ್ಕೆ SRS ಬಸ್ ಬರುತ್ತೆ, ಅದಕ್ಕೆ ಹೋಗ್ತಾರೆ ಸರ್. ಎಲ್ಲ ನೀವು ರಾಮನಗರದಲ್ಲೇ ಮಾರಾಟ ಮಾಡೋದು? ಎಲ್ಲ ರಾಮನಗರದಲ್ಲೇ ಮಾರಾಟ ಮಾಡೋದು. ಏನ್ ರೇಟ್ ಸಿಗ್ತಾ ಇದೆಯಮ್ಮ ಈಗ? ಈಗ ಮೊನ್ನೆ ಮಾರ್ಕೆಟ್ ನಲ್ಲಿ 610 ಸಿಕ್ತ ಸರ್ ನಮಗೆ. 100 ಮಟ್ಟೆಗೆ ಎಷ್ಟು ಕೆಜಿ ವರೆಗೆ ಇಳುವರಿ ಬರುತ್ತೆ? 100 ಮಟ್ಟೆಗೆ 80-85-90 ಅಲ್ಲಿ ತನಕ ಬಂದಿದೆ ಸರ್. ಯಾವಾಗ ರೇಷ್ಮೆ ಲಾಸ್ ಆಗಿದ್ದುಂಟ? ರೇಷ್ಮೆ ಖರ್ಚು ಕಡಿಮೆ ಸರ್, ಹಂಗಾಗಿ ಲಾಸ್ ಇಲ್ಲ ಸರ್. ಚೆನ್ನಾಗಿ ಬೆಳೆ ಬಂತು, ಇಳುವರಿ ಬಂತು, ರೇಟ್ ಸಿಕ್ತು ಅಂದ್ರೆ ಲಾಸ್ ಆಗೋದಿಲ್ಲ ಸರ್. ಅಲ್ಲ, ಯಾವತ್ತಾದ್ರೂ ರೋಗ ಬಿದ್ದು ಏನಾದ್ರೂ ಇಳುವರಿ ಕಡಿಮೆ ಆಗಿ ಗೂಡಿನ ಇಳುವರಿ ಆತರ ಏನಾದ್ರೂ ಯಾವತ್ತು ಲಾಸ್ ಆಗಿಲ್ಲ? ರೇಷ್ಮೆ ಆತರ ಏನ್ ಲಾಸ್ ಆಗಿಲ್ಲ ಸರ್, ಚೆನ್ನಾಗೇ ಬಂದಿದೆ ಬೆಳೆ ಎಲ್ಲ, ಚೆನ್ನಾಗಿ ಬಂದಿದೆ. 600 ರೂಪಾಯಿ ರೇಟ್ ಒಳ್ಳೆ ರೇಟ್ ಅನ್ಸುತ್ತೆ. ಮೊದ್ಲೆಲ್ಲ ತುಂಬಾ ಕಡಿಮೆ ಇತ್ತು ರೇಷ್ಮೆ ರೇಟು, ಈಗ ಒಂದ್ 2 ವರ್ಷದಿಂದ ತುಂಬಾ ರೇಟ್ ಇದೆ. ಹಂಗಾಗ್ಬಿಟ್ಟು ರೇಷ್ಮೆ ಬೆಳೆ ಹೆಚ್ಚು ಲಾಭದಾಯಕ ಅಂತೀರಾ? ಹೌದು ಸರ್, ಮೊದ್ಲೆಲ್ಲ 80 ರೂಪಾಯಿಗೆ 100 ರೂಪಾಯಿಗೆ 160 ಹಂಗೆಲ್ಲ ಮಾರ್ಕೊಂಡ್ ಬಂದಿದ್ವಿ, ಈಗೆಲ್ಲ 500-600 ಸಿಕ್ಕರೆ ಬಹಳ ಖುಷಿ ಅನ್ಸುತ್ತೆ ಸರ್. ಅವಾಗ ನೀವು ಹೇಳ್ದಂಗೆ 80-90 ರೂಪಾಯಿದಾಗೆಲ್ಲ ಸಾಕಷ್ಟು ಜನ ರೈತರು ರೇಷ್ಮೆ ತೆಗೆದ್ಬಿಟ್ರು, ಇದ್ರೇನಂತ ಲಾಭದಾಯಕ ಅಲ್ಲ ಅಂತ. ಈಗೆಲ್ಲ ಮತ್ತೆ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದಾರ ರೈತರು? ಮೊದ್ಲು 4-5 ಜನ ಇದ್ವಿ ಸರ್, ಈಗ 100 ಜನಕ್ಕಿಂತ ಜಾಸ್ತಿನೇ ಹಾಕಿದಾರೆ ನಮ್ಮೂರಲ್ಲಿ. ಈಗ ಉದ್ಯೋಗ ಖಾತ್ರಿ ಬೇರೆ ಮಾಡಿದ್ದಾರೆ, ಎಲ್ಲ ಬಹಳ ಜನ ಹಾಕಿದ್ದಾರೆ. ನಮ್ಮೂರಲ್ಲಿ ಒಂದು 100 ಜನಕ್ಕೆ ಮೇಲೆ ಹಾಕಿದ್ದಾರೆ ಸರ್ ರೇಷ್ಮೆನ. ರೇಷ್ಮೆಗೆ ಎಲ್ಲ ಸಾಕಷ್ಟು ತರಬೇತಿ ಕೊಡ್ತಾರೆ, ಆತರ ಏನಾದ್ರು ತರಬೇತಿಗಳನ್ನೆಲ್ಲ ಪಡ್ಕೊಂಡಿದ್ದೀರಾ ನೀವು? ಹ್ಞೂ ಸರ್, ತರಬೇತಿ ಬರ್ತಾ ಇರುತ್ತೆ ಸೆಂಟ್ರಲ್ನವ್ರು ಬಂದು, ಈಗ ಒಂದ್ ದಿನದ ತರಬೇತಿ ಅಂತ ಕೊಡ್ತಾರೆ. ಆಮೇಲೆ ತೋಳು ಹುಣ್ಸೆಗೆ ಎಲ್ಲ ಟ್ರೈನಿಂಗ್ ಕಳಿಸ್ತಾರೆ, ಅಂದ್ರೆ ಗಂಡ್ ಮಕ್ಕಳನ್ನ ಕಳಿಸಿದ್ದಾರೆ. ನಮ್ಮನ್ನೆಲ್ಲ ಮತ್ತೆ ಟೂರ್ ನಲ್ಲಿ ಕರ್ಕೊಂಡೋಗಿ ಬೇರೆ ಬೇರೆ ರೈತರನ್ನೆಲ್ಲ ತೋರಿಸ್ಕೊಂಡ್ ಬರ್ತಾರೆ, ಎಲ್ಲ ಮಾಡಿದ್ದಾರೆ. ಬೇರೆ ರೈತರು ತೋಟಕ್ಕೆ ಭೇಟಿ ಕೊಟ್ಟಾಗ ಏನ್ ಅನ್ಸುತ್ತೆ, ನಿಮ್ಮ ಒಂದು ಕೃಷಿ ಬದುಕಿಗೂ ಅವ್ರ ಕೃಷಿ ಬದುಕಿ ಏನಾದ್ರು ವ್ಯತ್ಯಾಸ ಕಾಣ್ತಾ ಇರುತ್ತಾ? ಒಂದ್ಸ ಅಲ್ಲಿಂದ ಬೇರೆ ರೈತರು ಅದೇ ಕೋಲಾರ ಅಲ್ಲೆಲ್ಲ ಹೋದ್ಮೇಲೆ ಟ್ರೀ ಪ್ಲಾಂಟ್ ಬೆಳೆಯೋದು, ಅಲ್ಲಿ ಹೆಂಗೆ ನೀರಿಲ್ದಲೆ ಕಡಿಮೆ ನೀರ್ನಲ್ಲೆಲ್ಲ ರೇಷ್ಮೆ ಹೆಂಗ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾದ್ರಿಂದ ನಾವು ಒಂದ್ ಸ್ವಲ್ಪ ಈಗ ನೀರಿಲ್ಲ ಅಂದ್ರೂ ನಾವ್ ಹೆಂಗೆ ಎದುರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಸರ್. ಹಾಗಿದ್ರೆ ಈಗ ಇಂಥ ಬರ ಪರಿಸ್ಥಿತಿಯಲ್ಲಿ ರೇಷ್ಮೆ ಯಶಸ್ವಿಯಾಗಿ ಬೆಳಿಬೇಕಂದ್ರೆ ಯಾವ ತರ ಒಂದು ಪ್ಲಾನ್ ಮಾಡ್ಕೊಂಡಿದಾರ? ಈಗ ನೀರ್ ಕಡಿಮೆ ಇರೋದ್ರಿಂದ ತೆಂಗಿನ ಗರಿ ಮಲ್ಚಿಂಗ್ ಮಾಡಿದೀವಿ ಸರ್ ಟ್ರೀ ಪ್ಲಾಂಟ್ ನೊಳಗೆ. ಆ ಒಂದ್ ಸ್ವಲ್ಪ ಇರೋ ನೀರ್ನೇ ಬಿಡ್ತಾ ಇದೀವಿ, ಅಲ್ಲೇ ಸ್ವಲ್ಪ ಬರ್ತಾ ಇದೆ ಸರ್, ಮಳೆ ಕಡಿಮೆನೆ ಇರೋದು. ಈಗ ನಿಮ್ಮ ಬೋರ್ ಎಷ್ಟಿದಾವೆ, ನೀರ್ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ? ಬೋರು 3 ಇದಾವೆ ಸರ್, 2 ಫುಲ್ ನಿಂತಿದ್ದಾವೆ, ಒಂದೇ ಒಂದ್ ಬೋರ್ ನಲ್ಲಿ ಬರ್ತಾ ಇದೆ. ಈಗ ಬೇಸಿಗೆ ಆಗಿರೋದ್ರೆ ಇನ್ನೂ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಅಂದ್ರೆ ಚೆನ್ನಾಗಿ ಮಳೆ ನಡೆಸಿ ಕೆರೆ ಕಟ್ಟೆಗಳು ತುಂಬಿದ್ರೆ ಅವೇ ಬೋರ್ ಹೆಚ್ಚು ಅನುಕೂಲ ಆಗುತ್ತೆ ರೈತರಿಗೆ ಅಂತ. ಮಳೆ ಚೆನ್ನಾಗಿ ಬಂತು ಅಂದ್ರೆ ನಮಗೆ ನೀರಿಗೇನು ತೊಂದರೆ ಇಲ್ಲ ಸರ್. ಹಳ್ಳ ಎಲ್ಲ ಹರಿಯಿತು ಅಂದ್ರೆ ನಾವೆಲ್ಲ ಇಂಗು ಗುಂಡಿ ಎಲ್ಲ ಮಾಡಿದ್ವಿ, ಆಮೇಲೆ ಬದ ಹಾಕ್ಸಿದ್ವಿ, ಅಲ್ಲೇ ನೀರ್ ಹಳ್ಳ ಹರಿಯಿತು ಅಂದ್ರೆ ನಮಗೆ ನೀರ್ ಬಂದಂಗೆ ಸರ್. ಒಟ್ಟಾರೆಯಾಗಿ ರೇಷ್ಮೆ ಕೃಷಿ ಲಾಭ ತಂದು ಕೊಟ್ಟಿದೆ ನಿಮ್ಗೆ? ಹೌದು ಸರ್, ರೇಷ್ಮೆ ಕೃಷಿ ಚೆನ್ನಾಗಿದೆ ಅಂತಾನೆ ಎಲ್ಲ ಬಹಳ ಜನನು ರೇಷ್ಮೆ ಹಾಕಿದ್ದಾರೆ, ಚೆನ್ನಾಗೂ ಬರ್ತಾ ಇದೆ ಸರ್. ಕೃಷಿ ಜೊತೆ ಏನಾದ್ರೂ ಉಪಕಸಬು ಮಾಡ್ತಾ ಇದ್ರ? ಹೌದು ಸರ್. ಏನ್ ಮಾಡ್ತೀರಾ? ಹಸು ಸಾಕಾಣಿಕೆ, ಆಮೇಲೆ ಟೈಲರಿಂಗ್ ಮಾಡ್ತೀನಿ ಸರ್, ಆಮೇಲೆ ಸೀರೆ ಕುಚ್ಚು ಕಟ್ಟೋದು ಆತರ ಏನಾರು ಮಾಡ್ತಾ ಇರ್ತೀನಿ ಸರ್. ಬಿಡು ಸಿಗುತ್ತಾ ನಿಮ್ಗೆ ರೇಷ್ಮೆ ನೋಡ್ಕೊಂಡು ಈ ತರ ಉಪಕಸಬು ಮಾಡ್ಲಿಕ್ಕೆ? ಯಾವಾಗ್ಲೂ ಅಷ್ಟ್ ಕೆಲ್ಸ ಇರಲ್ಲ ಸರ್, ಚಾಕಿ ಅವ್ರು ಮಾಡ್ತಾ ಇರ್ತಾರ, ಆ ಟೈಮ್ನಾಗ ಕಡಿಮೆ ಇದ್ದಾಗ ಮಾಡ್ಕೊಂತೀನಿ ನನಗೆ ಆರಾಮ ಅನ್ಸ್ದಾಗ ಕೆಲ್ಸ ಒಟ್ಟು ಆತರ ಎಲ್ಲ ಮಾಡ್ತೀನಿ ಸರ್. ಅಂದ್ರೆ ಈ ಕೃಷಿ ಜೊತೆಗೆ ತರ ಏನಾದ್ರೂ ಹಸು ಸಾಕಾಣಿಕೆ ಅಥವಾ ಈ ತರ ಕಸೂತಿ ಕೆಲಸಗಳು ಇರೋದ್ರಿಂದ ಹೆಚ್ಚು ಅನುಕೂಲ ಅಂತೀರಾ? ಹೌದು ಸರ್, ಕೆಲಸ ಮಾಡೋದ್ರಿಂದ ನಮಗೂ ಏನು ಬೇಜಾರು ಅನ್ಸಲ್ಲ, ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೊಂಡಂಗಿರಲ್ಲ, ಆರಾಮಾಗಿ ಯಾವಾಗ್ಲೂ ತಲೆ ಓಡ್ತಾನೆ ಇರುತ್ತೆ, ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅಂತ. ಹಂಗಾಗಿ ಏನು ಚೆನ್ನಾಗ್ ಅನ್ಸುತ್ತೆ ಸರ್. ಈಗ ಟೈಲರಿಂಗ್ ಮಾಡ್ತೀವಿ ಅಂತಂದ್ರೆ ಏನೇನು ಎಲ್ಲ ಹೊಲಿತೀರ ನೀವು? ಹೆಣ್ಮಗ ಬ್ಲೌಸ್, ಡ್ರೆಸ್ ಅವೆಲ್ಲ ಹೊಲಿತೀನಿ ಸರ್. ಚೂಡಿದಾರ? ಅಲ್ಲೆಲ್ಲ ಸಾಕಷ್ಟು ಬಟ್ಟೆ ಬರ್ತಾವ ನಿಮಗೆ? ಬರುತ್ತೆ ಸರ್, ನಮಗೆ ಆಗೋಷ್ಟು ಬರುತ್ತೆ, ನನಗೆ ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ. ನನಗೆ ಒಟ್ಟು ಅತಿ ತ್ರಾಸ್ತ ಅನ್ನಲ್ಲ, ಒಟ್ಟು ಯಾಕೆಂದ್ರೆ ಹೊಲಕ್ಕೂ ಹೋಗ್ಬೇಕಲ್ಲ, ರೇಷ್ಮೆ ಕೆಲಸ ಇರೋದ್ರಿಂದ ನನಗೆ ಎಷ್ಟಾಗುತ್ತೆ ಆದರೆ ಹೊಲಿತೀನಿ ಅಂತೀನಿ, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತೀನಿ ಸರ್. ನೀವು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಕೊಂಡಿದ್ರ, ಸಾಕಷ್ಟು ಜನ ಮಹಿಳೆಯರು ಈ ಕೃಷಿ ತುಂಬಾ ಕಷ್ಟ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಮತ್ತೆ ತುಂಬಾ ಬೇಜಾರ ಮಾಡ್ಕೊಳ್ತಾರೆ ಕೃಷಿ ಬದುಕು ಮಾಡ್ಲಿಕ್ಕೆ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್, ನಾವು ಕೃಷಿಗೆ ಬಂದ್ಬಿಟ್ಟಿದೀವಿ, ಅದು ಕಷ್ಟನ ಸುಖನ, ಏನ್ ಬರುತ್ತೋ ಅನುಭವಿಸ್ಲೇಬೇಕಲ್ಲ. ಹಂಗಾಗಿ ಯಾರು ಕಲ್ತೇನ್ ಬಂದಿರಲ್ಲ, ಎಲ್ಲ ಇಲ್ಲಿ ಬಂದ್ಮೇಲೆ ಕಲಿಯೋದು. ಹಂಗಾಗಿ ಕಲ್ತ್ ಬಿಟ್ಟು ಮಾಡಿದ್ರೆ ಆಯ್ತು, ಅದನ್ನೇ ಖುಷಿಯಾಗಿದ್ರೆ ಆಯ್ತು. ಎಲ್ಲದ್ರಾಗೂ ಕಷ್ಟ ಅನ್ನೋದಿರುತ್ತೆ, ಇದ್ರೊಳಗೂ ಕಷ್ಟ ಬಂದ್ರೆ ಕಷ್ಟ ಅನ್ಭವಿಸ್ಬೇಕು, ಸುಖ ಬಂದ್ರೆ ಸುಖ ಅನ್ಭವ, ಯಾವ್ದಾದ್ರೂ ತಗೊಂಡ್ಬೇಕು. ಈಗ ಎಲ್ಲರಿಗೂ ಕಷ್ಟ ಸುಖ ಇದ್ದೇ ಇರುತ್ತೆ, ಹಂಗೆ ನಮಗೂ ಇರುತ್ತೆ, ಅನ್ಭವಿಸ್ಬೇಕು. ಸಮಯ ಎಲ್ಲದನ್ನೂ ಕಲ್ಸುತ್ತೆ ಅಂತೀರ? ಸಮಯ ಎಲ್ಲ ಕಲ್ಸುತ್ತೆ ಸರ್. ಮುಂದೆ ಏನ್ ಉದ್ದೇಶ ಇಟ್ಕೊಂಡ್ರೆ, ಮುಂದೆ ಏನಾದ್ರು ಬೇರೆ ಬೆಳೆ ಪರಿವರ್ತನೆ ಮಾಡ್ಬೇಕು ಅಥವಾ ಇನ್ನು ಬೇರೆ ಏನಾದ್ರು ಉಪಕಸಬುಗಳು ಮಾಡ್ಬೇಕು ಅನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಅದೇ, ಈಗ ಮಳೆ ಇನ್ನು ಚೆನ್ನಾಗಿ ಬಂದು ನೀರೆಲ್ಲ ಇಂಪ್ರೂವ್ ಆಯ್ತಂದ್ರೆ ರೇಷ್ಮೆನೇ ಜಾಸ್ತಿ ಮಾಡ್ಬೇಕು ಅಂತ ಇದೆ ಸರ್. ಯಾಕೆಂದ್ರೆ ಯಾವಾಗ ಇದು 5-6 ವರ್ಷಕ್ಕೆ ಬೋರ್ಗಳ ನೀರಿಲ್ದಂಗ ಆಗ್ಬಿಡುತ್ತೆ. ಅಡಿಕೆ ತೋಟ, ತೆಂಗು ಇತ್ತೀಚೆಗೆಲ್ಲ ಒಣಗಿ ಕಾಯಿನಿಸತೆ ಬಿಡ್ತಾ ಇಲ್ಲ. ಹಂಗಾಗಿ ಮಳೆ ಎಲ್ಲ ಚೆನ್ನಾಗಿ ಬಂದ್ರೆ ಇದು ಹೆಂಗೋ ಬರಗಾಲದಾಗೂ ನಡೆಯುತ್ತೆ, ಅಕಸ್ಮಾತ್ ಒಂದೆರಡು ವರ್ಷ ಮಳೆ ಬರಲಿದ್ರು ರೇಷ್ಮೆ ಹೆಂಗ ನಡೆಯುತ್ತೆ ಅಂತೇಳಿ ರೇಷ್ಮೆನೇ ಹೆಚ್ಚಿಗೆ ಮಾಡ್ಬೇಕು ಅಂತ ಇದೀವಿ ಸರ್. ಬೆದ್ಲು ಹೊಲಗಳಿಗೆಲ್ಲ ರಾಗಿ ನವಣೆ ಅಂತವೆಲ್ಲ ಮಾಡ್ಕೊಂಡು ಇಲ್ಲಿ ರೇಷ್ಮೆನೇ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ. ರೇಷ್ಮೆ ಮೇಲೆ ತುಂಬಾ ಆಸಕ್ತಿ ಅನ್ಸುತ್ತೆ ನಿಮಗಲ್ವ? ಹೌದು ಸರ್, ರೇಷ್ಮೆ ಬೆಳೆ ಎಲ್ಲಕ್ಕಿನ್ನ ಈಸಿ ಅನ್ಸುತ್ತೆ, ಲಾಭದಾಯಕ ಅನ್ಸುತ್ತೆ, ಒಂಥರ ಅಪ್ಷಲ್ ಜೀವನ ಇದ್ದಂಗಿರುತ್ತೆ ಸರ್. ಅದು 15 ದಿವಸ ಅಲ್ಲಿ ಚಾಕಿ ಹುಳ ತಂದು 15 ದಿವಸ ಅಷ್ಟೇ ನಾವು ಕೆಲಸ ಮಾಡೋದು. 15 ದಿವಸ ರೇಷ್ಮೆ ಬೆಳೆ ಮಾಡ್ತೀವಿ ಒಂದು, ಆಮೇಲೆ ಹಣ್ಣುಳ ಬಂದ ತಕ್ಷಣ ಮತ್ತೆ ಒಂದ್ 4-5 ದಿವಸ ಮತ್ತಷ್ಟು, ಮತ್ತೆ ಗೂಡು ಬಿಡಿಸೋದು, ಮತ್ತೆ ಆಮೇಲೆ ಮನೆ ಕ್ಲೀನ್ ಮಾಡೋದು, ರಷ್ಟಿನಾಗೆ ಇರ್ತೀವಿ ಸರ್. ಹಂಗಾಗಿ ಇದೇ ಚೆನ್ನಾಗಿ ಅನ್ಸುತ್ತೆ, ಅದರಿಂದ ರೇಷ್ಮೆ ಬೆಳೆನೆ ಅನುಕೂಲ ಅಂತ ಮಾಡ್ತಾ ಇದೀವಿ. ವರ್ಷದಲ್ಲಿ ಎಷ್ಟು ಬೆಳೆ ತಾಣ್ತೀರಾ? ವರ್ಷದಲ್ಲಿ 8 ಬೆಳೆ ಮಾಡ್ತಾ ಇದ್ವಿ ಸರ್. ಈಗ ಕಡಿಮೆ ಆಗಿದೆ, ಬೋರ್ನ ನೀರಿಲ್ಲ ಅಂದ್ರೆ ಕಡಿಮೆ ಆಗಿದೆ. ಮೊದ್ಲೆಲ್ಲ ಚೆನ್ನಾಗಿ ತಿಂಗಳ ತಿಂಗಳ ಬ್ಯಾಚ್ ಚಾಕಿ ಹುಳ ಬರೋದ್ರಿಂದ ಒಂದ್ 10 ಬೆಳೆ ಮಾಡ್ತಾ ಇದ್ವಿ ಸರ್. ನಾವೇ ಮಾಡೋದ್ರಿಂದ ಒಂದ್ 6 ಬೆಳೆ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ. ಹೌದು ಸರ್, ಕೃಷಿ ಬದುಕು ಸಂತೋಷ ತಂದ್ಕೊಟ್ಟಿದೆ. ಸಂತೋಷ ತಂದ್ಕೊಟ್ಟಿದೆ, ಬಹಳ ಸಂತೋಷ ಮಂಜುಳ ಅವರೇ. ಈ ಕೃಷಿ ಬದುಕಲ್ಲ ನಾವು ಸಂತೋಷವಾಗಿದೆ ಅಂತ ಹೇಳ ಮಹಿಳೆಯರು ತುಂಬಾ ಕಡಿಮೆ, ಅಂತದ್ರಲ್ಲಿ ನಾವು ಈ ಕೃಷಿ ಬದುಕಲ್ಲಿ ಸಂತೋಷವಾಗಿದೆ ಅಂತ ಹೇಳಿದ್ರ, ಇದುವರೆಗೂ ನಿಮ್ಮ ಈ ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ನೀವು ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರೇಷ್ಮೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ನಂದನ ಹೊಸೂರಿನ ರೈತ ಮಹಿಳೆ ಜಿಆರ್ ಮಂಜುಳಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಮಣ್ಣಿನಲ್ಲಿರುವತಕ್ಕಂಥ ಜೀವಾಣುಗಳ ಸಂಖ್ಯೆಯನ್ನ ಯಾವ ರೀತಿ ನಾವು ವೃದ್ಧಿಸಬಹುದು ಅಂತ ನೋಡೋಣ. ಮಣ್ಣಿನಲ್ಲಿ ಜೀವಾಣುಗಳ ಒಂದು ಪಾತ್ರ ಸಾಕಷ್ಟು ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಗೊಬ್ಬರ ಇರಬಹುದು, ಮತ್ತೆ ನಾವು ಹಾಕಿರ್ತಕ್ಕಂಥ ಯಾವುದೇ ಒಂದು ಬೀಜ ಮೊಳಕೆ ಒಡೆದು ಅದು ಸಸಿಯಾಗಬೇಕು ಅಂತ ಇರ್ಬೋದು, ಈ ಒಂದು ಪ್ರೊಸೆಸ್ ಆಗಬೇಕು ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಬೇಕಾಗುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿಸ ನಿಲ್ಲಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಬೆಳೆಗಳಲ್ಲಿ ನಮಗೆ ಕುಂಠಿತ ಬೆಳವಣಿಗೆ ಇರ್ಬೋದು, ಹಾಗೆ ನಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನು ಅಂತ ಹೇಳ್ತೀವಿ ಅದು ಕಡಿಮೆ ಆಗಂತ ಹೋಗುತ್ತೆ. ಒಂದು ಇಡೀ ಮಣ್ಣಿನಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಇರತಕ್ಕಂಥ ನಮ್ಮ ಒಂದು ಜನಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿನಲ್ಲಿ ಇರ್ತವೆ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಲ್ಲಿ ನಾವು 2 ತರ ಜೀವಿಗಳನ್ನ ನೋಡಬಹುದು. ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಮತ್ತು ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳು ಅಂತಂದು ಹೇಳಬಹುದು. ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸುವಂತ ಸೂಕ್ಷ್ಮಾಣು ಜೀವಿಗಳು, ಮತ್ತು ಭೂಮಿಯಲ್ಲಿರ್ತಕ್ಕಂಥ ಕೆಲವೊಂದು ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಕೊಂದು ಅವು ಜೀವಿಸುವಂತ ಜೀವಾಣುಗಳನ್ನ ನಾವು ನೋಡಬಹುದು. ಅಂತ ಅದರಲ್ಲಿ ನಮಗೇನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಸಿಗುವಂತ ಪೋಷಕಾಂಶಗಳನ್ನು ಒದಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಅಜೋಸ್ಪಿರ್ಲಮ್, ಅಜಿಟೋಬ್ಯಾಕ್ಟರ್, PSB, ರೈಸೋಬಿಯಂ, ಮೈಕೋರೈಸಾ ಅಂತ ಹೇಳ್ತೀವಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯಲ್ಲಿರತಕ್ಕಂಥ ಪೋಷಕಾಂಶಗಳು ಮತ್ತೆ ಗಾಳಿಯಲ್ಲಿರತಕ್ಕಂಥ ಸಾರಜನಕವನ್ನು ಹೀರಿಕೊಂಡ್ಬಿಟ್ಟು ಬೆಳೆಗಳಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನ ಇವು ಮಾಡುತ್ತವೆ. ಅದೇ ರೀತಿಯಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಮೆಟರೈಸಿಮ್ ಅಂತ ಅನ್ನುವಂಥ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಭೂಮಿಯಲ್ಲಿರತಕ್ಕಂಥ ವಿವಿಧ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ಕೊಂದು ಅವು ಜೀವಿಸೋದ್ರಿಂದ ಏನಪ್ಪಾ ಅಂದ್ರೆ ಬೆಳೆಗಳಿಗೆ ಬರೋದಂತ ರೋಗಗಳನ್ನ ತಡೆಯುತ್ತವೆ. ಈ ಮೆಟರೈಸಮ್ ಅನ್ನುವಂತ ಒಂದು ಸೂಕ್ಷ್ಮಾಣು ಜೀವಿ ಏನ್ ಮಾಡುತ್ತೆ ಅಂತಂದ್ರೆ ಬೆಳೆಗಳಿಗೆ ಕಾಡುವಂತ ಕೆಲವೊಂದು ಹುಳಗಳನ್ನ ತಿಂದುಬಿಟ್ಟು ಇದು ಏನಪ್ಪಾ ಅಂತಂದ್ರೆ ಈ ಒಂದು ಕೀಟದ ಒಂದು ನಿರ್ವಹಣೆಯನ್ನ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಈಗ ಮುಖ್ಯವಾಗಿ ನಾವು ಏನಪ್ಪಾ ಅಂತಂದ್ರೆ ಮಣ್ಣಿನ ಜೀವಾಣುಗಳಲ್ಲಿ ನಾವು ಜೈವಿಕ ಗೊಬ್ಬರಗಳು ಅಂತಂದು ಹೇಳ್ತೀವಿ. ನಾನು ಆಗ್ಲೇ ಹೇಳ್ದಂಗೇನಪ್ಪಾ ಅಂದ್ರೆ ಅಜೋಸ್ಪಿರ್ಲಮ್ ಇರ್ಬೋದು, PSB ಇರ್ಬೋದು, ಮೈಕೋರೈಸಾ ಅಂತ ಹೇಳ್ತೀವಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದು ಜೈವಿಕ ಗೊಬ್ಬರಗಳ ಅಡಿಯಲ್ಲಿ ಇವನ್ನ ಸೇರಿಸಬಹುದು. ಈ ಸಂಖ್ಯೆಯನ್ನ ಕಾಪಾಡಬೇಕು ಅಂದ್ರೆ ಏನೇನು ಮಾರ್ಗೋಪಾಯಗಳಿದಾವೆ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಮಣ್ಣಿಗೆ ಅತಿ ಹೆಚ್ಚಿನ ಸಾವಯವ ಗೊಬ್ಬರಗಳನ್ನ ನೀಡುವುದರಿಂದ ಈ ಒಂದು ಜೀವಿಗಳಿಗೆ ಬೇಕಾಗಿರತಕ್ಕಂಥ ಆಹಾರವನ್ನ ಒದಗಿಸಬೇಕಾಗ್ತದೆ. ಸೊ ಹಾಗಾಗಿ ಸಾವಯವ ಗೊಬ್ಬರಗಳನ್ನ ನೀಡಿದಾಗ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಮಾತ್ರ ಒದಗಿಸೋದಲ್ಲದೆ ಈ ಒಂದು ಜೀವಾಣುಗಳಿಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಕೂಡ ಒದಗಿಸೋ ರೀತಿ ಆಗ್ತದೆ. ಮತ್ತೆ ಎರಡನೇದೇನಪ್ಪಾ ಅಂತಂದ್ರೆ ಈ ಜೀವಾಮೃತವನ್ನ ನಾವು ಮಾಡಿ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಜೀವಾಣುಗಳ ಸಂಖ್ಯೆಯನ್ನ ವೃದ್ಧಿಸಬಹುದು. ಜೀವಾಮೃತದಲ್ಲಿ ನಮಗೆ 2 ರೀತಿ ಇರ್ತದೆ, ಒಂದು ಘನ ಜೀವಾಮೃತ ಮತ್ತೆ ದ್ರವ ಜೀವಾಮೃತ ಅಂತಂದ್ಬಿಟ್ಟು. ಈ ಎರಡನ್ನು ಕೂಡ ನಮ್ಗೇನಪ್ಪಾ ಅಂತಂದ್ರೆ ಕಾಲಕ್ಕೆ ತಕ್ಕಂಗೆ ಆ ಬೆಳೆಗಳ ಒಂದು ಆಧಾರದ ಮೇಲೆ ಪ್ರತಿ 2-3 ತಿಂಗಳಿಗೊಮ್ಮೆ ನಾವು ಬೆಳೆಗಳಿಗೆ ನೀಡೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಈ ಜೀವಾಣುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ನಮ್ಮ ಒಂದು IIHR ನಲ್ಲಿ ಇರತಕ್ಕಂತ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮ್ಮಿಶ್ರಣ ಅಂತಂದು ಏನು ನಾವು ಹೇಳ್ತೀವಿ, ಇದನ್ನ AMC ಅಂತ ಹೇಳ್ತೀವಿ. ಇದನ್ನ ನಾವೇನಪ್ಪ ಅಂತಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಬಳಸೋದ್ರಿಂದ ಕೂಡ ಈ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳನ್ನ ನಾವು ಹೆಚ್ಚು ಮಾಡಬಹುದು. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆಯಾಗಿರ್ತಕ್ಕಂತ ಈ ಒಂದು ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿನಲ್ಲಿ ಇರತಕ್ಕಂತ ಈ ಒಂದು ಸಾವಯವ ಗೊಬ್ಬರಗಳು ಕಳೆತು ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳನ್ನ ಒದಗಿಸ್ತವೆ. ಮತ್ತೆ ಈ ಹಸಿರಿಲೆ ಗೊಬ್ಬರಗಳನ್ನ ನಾವು ಬೆಳೆಯೋದ್ರಿಂದ ಏನಪ್ಪಾ ಅಂತಂದ್ರೆ ಭೂಮಿನಲ್ಲಿರತಕ್ಕಂತ ಈ ಜೀವಾಣುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಯಾಕೆಂತಂದ್ರೆ ಈ ಹಸಿರಿಲೆ ಗೊಬ್ಬರಗಳು ಅಂತಂದ್ರೆ ನಾವು ದ್ವಿದಳ ಧಾನ್ಯ ಬೆಳೆಗಳು ಅಂತ ಹೇಳ್ತೀವಿ. ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಸೂಕ್ಷ್ಮಾಣುಜೀವಿಗಳು ಸ್ಪೆಷಲಿ ನಮ್ಮ ರೈಸೋಬಿಯಂ ಅಂತಂದು ಹೇಳ್ತೀವಿ, ಇದು ಗಂಟುಗಳನ್ನು ಮಾಡ್ಕೊಂಡ್ಬಿಟ್ಟು ಜೀವಿಸೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮ ವಾತಾವರಣದಲ್ಲಿರತಕ್ಕಂಥ ಸಾರಜನಕವನ್ನ ಸ್ಥಿರೀಕರಿಸಿ ಬೆಳೆಗಳಿಗೆ ನೀಡುತ್ತದೆ. ಈ ಒಂದು ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರಬೇಕು ಅಂತಂದ್ರೆ ಕೃಷಿನಲ್ಲಿ ಬಳಸದಂತ ರಾಸಾಯನಿಕಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗೆ 99 64 20 45 71 ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳಿ ಜನಪದ ಗೀತೆ. ಬೆಳ್ಳಿ ದೇವ ಮೇಲಾದ ಕಲ್ಲಿರುವ ಕಪ್ಪಲ್ಲ ಬೆನವಗೆ ಕಪ್ಪಿನ ಜಲ್ಲೆ ನೆಲಗಡಲೆ ಚಿತ್ತೈಸಿ ಪದವ ಬರಕೋಡು ಕಬ್ಬಿನ ಜಲ್ಲೆ ನೆಲಗಡಲೆ ಸಲ್ಲಿಸುವೆ ಚಿತ್ತೈಸಿ ಪದವ ಬರಕೋಡು ಓ ಮೊದಲು ನಿನಗೆವು ಸ್ವಾಮಿ ಲಿಂಗನ ಸೊಬಗಿನ ಶಿವಗಂಗೆ ದೇನಾವನ